जोखिम से निकल कर फसल आए सुरक्षित हो जाए। संकट के समय प्रधानमंत्री फसल बीमा योजना किसानों के लिए वरदान है। अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान, अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवर। कृषि एवं किसान कल्याण मंत्रालय, भारत सरकार। किसान वाणी ग्रामांतरंग कार्यक्रम ಕೇಳುವ ನಮ್ಮ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಮಿತ್ರರೇ, ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೂರಿಗೆ ಭತ್ತ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ಡಾಕ್ಟರ್ ಎಂ.ಎ. ಬಸವಣ್ಣಪ್ಪ ಅವರೊಂದಿಗೆ ಸಂದರ್ಶನವನ್ನ ಕೇಳುವಿರಿ, ಹವಾಮಾನ ವರದಿಯನ್ನ ಕೇಳುವಿರಿ, ಆ ನಂತರ ಕೆಲವು ಕೃಷಿ ಗೀತೆಗಳು ಸಹ ಪ್ರಸಾರವಾಗಲಿವೆ. ರೈತ ಬಾಂಧವರೇ, ಈ ಎಲ್ಲ ಕಾರ್ಯಕ್ರಮಗಳು ಇಂದಿನ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಮೂಡಿಬರಲಿವೆ. ಹಾಗಾದರೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೇ ಬಿಡೋಣ. ಕೂರಿಗೆ ಭತ್ತ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ಡಾಕ್ಟರ್ ಎಂ.ಎ. ಬಸವಣ್ಣಪ್ಪ ಅವರೊಂದಿಗೆ ಸಂದರ್ಶನದೊಂದಿಗೆ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸಿರಿಗುಪ್ಪ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರು ಮತ್ತು ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ಬಸವಣ್ಣಪ್ಪ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಇವರು ಇವತ್ತು ಕೂರಿಗೆ ಭತ್ತದ ಸುಧಾರಿತ ಬೇಸಾಯದ ಕ್ರಮಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಮಾಡಿಕೊಂಡಿದ್ದಾರೆ. ಬಸವಣ್ಣಪ್ಪ ಸರ್ ಅವರೇ, ನಮ್ಮ ಈ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮಸ್ಕಾರ ಸರ್. ನಮ್ಮ ಕೇಳುಗರಿಗೆ ನಿಮ್ಮ ಒಂದು ಸಣ್ಣ ಪರಿಚಯವನ್ನು ಮಾಡಿಕೊಡಿ ದಯಮಾಡಿ. ನನ್ನ ಹೆಸರು ಡಾಕ್ಟರ್ ಬಸವಣ್ಣಪ್ಪ ಎಂ.ಎ. ಅಂತೇಳಿ. ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು, ಕೃಷಿ ಸಂಶೋಧನಾ ಕೇಂದ್ರ ಸಿರಿಗುಪ್ಪದಲ್ಲಿ ನಾನು ಕೆಲಸವನ್ನ ಮಾಡ್ತಾ ಇದ್ದೇನೆ. ಯಾವ ವಿಷಯದಲ್ಲಿ ಪ್ರಾಧ್ಯಾಪಕರಾಗಿದ್ದೀರಿ? ನಾನು ಬೇಸಾಯ ಶಾಸ್ತ್ರದಲ್ಲಿ ಪ್ರಾಧ್ಯಾಪಕರಾಗಿದ್ದೇನೆ ಸರ್. ಸುಮಾರು 24 ವರ್ಷಗಳವರೆಗೂ ಕೂಡ ಈಗ ಒಂದು ಬೇಸಾಯ ಶಾಸ್ತ್ರದಲ್ಲಿ ಸಹಾಯಕ ಪ್ರಾಧ್ಯಾಪಕರು ಮತ್ತು ಅಸೋಸಿಯೇಟ್ ಪ್ರೊಫೆಸರ್ ಮತ್ತು ಪ್ರಾಧ್ಯಾಪಕರಾಗಿ ಈಗ ಕೆಲಸವನ್ನು ಮಾಡ್ತಿದ್ದೀವಿ. ಒಳ್ಳೇದು ಸರ್. ಬಹಳ ಮುಖ್ಯವಾಗಿ ಇತ್ತೀಚೆಗೆ ಕೂರಿಗೆ ಭತ್ತದ ಸುಧಾರಿತ ಬೇಸಾಯ ಕ್ರಮಗಳು, ಕೂರಿಗೆ ಭತ್ತ ಪದ್ಧತಿನೇ ಮುಂಚೂಣಿಗೆ ಬರ್ತಾ ಇದೆ. ಹೌದು ಸರ್. ಕೂರಿಗೆ ಭತ್ತದ ಬೇಸಾಯ ಕ್ರಮ ಅಂದ್ರೆ ಏನು, ಸ್ವಲ್ಪ ನಮಗೆ ಸರಳವಾಗಿ ವಿವರಿಸಿ. ಸರ್, ಇದು ಬಹಳ ಪ್ರಮುಖವಾಗಿರ್ತಕ್ಕಂತ ಒಂದು ವಿಷಯವಾಗಿದೆ. ಯಾಕೆ ಅಂತಂದ್ರೆ, ತಾವು ಕೇಳಿದ ಹಾಗೆ ಬಹಳಷ್ಟು ಜನ ನಮ್ಮ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಕೇವಲ ನಾಟಿ ಭತ್ತವನ್ನ ಮಾಡ್ತಾ ತಲತಲಾಂತರದಿಂದ ಬಂದಿರತಕ್ಕಂಥದ್ದು. ಆದ್ರೆ ಇತ್ತೀಚಿನ ದಿನಗಳಲ್ಲಿ 2009 ಇಸ್ವಿಯಿಂದ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಇದರ ಬಗ್ಗೆ ಸುದೀರ್ಘವಾಗಿ ಒಂದು ಸಂಶೋಧನೆಯನ್ನ ಮಾಡುವುದರ ಮುಖಾಂತರ ರಾಯಚೂರು ಸುತ್ತಮುತ್ತ ಮತ್ತು ಬಳ್ಳಾರಿ ಸುತ್ತಮುತ್ತ ಈ ಒಂದು ಕೂರಿಗೆ ಭತ್ತದ ಬೇಸಾಯ ಕ್ರಮಗಳ ಬಗ್ಗೆ ರೈತರಿಗೆ ಪರಿಚಯ ಮಾಡುವುದರ ಮುಖಾಂತರ ಮತ್ತು ಅನೇಕ ಪ್ರಾತ್ಯಕ್ಷಿಕೆಗಳನ್ನ ಮಾಡುವುದರ ಮುಖಾಂತರ ಇದನ್ನ ಪರಿಚಯ ಮಾಡಿದೀವಿ. ಕೇವಲ ಮೊದಲು ಇದು 2009 ಕೇವಲ ಒಂದು 10-15 ಎಕರೆನಲ್ಲಿ ಪ್ರಾರಂಭ ಆಗಿರ್ತಕ್ಕಂತ ಒಂದು ಕೂರಿಗೆ ಭತ್ತ ಸುಮಾರು ಒಂದು 50,000 ಎಕರೆವರೆಗೂ ಇದು ಪಸರಿಸಿತು. 2013-14 ಸುಮಾರು 75,000 ಎಕರೆ ಕ್ಷೇತ್ರದಲ್ಲಿ ಇದು ಕೂರಿಗೆ ಭತ್ತ ಒಂದು ಪ್ರಚಾರ ಆಯ್ತು. ಸೊ ಕೂರಿಗೆ ಭತ್ತದ ಪದ್ಧತಿ ಅಂತಂದ್ರೆ, ಸೊ ಈಗೇನು ನಮ್ಮ ರೈತರು ಈಗ ಜೋಳ ಆಗ್ಲಿ ಅಥವಾ ಮೆಕ್ಕೆಜೋಳ ಆಗ್ಲಿ ಅಥವಾ ತೊಗರಿ ಆಗ್ಲಿ ನವಣೆ ಆಗ್ಲಿ ಇವುಗಳನ್ನ ಎತ್ತಿನ ಒಂದು ಕೂರಿಗೆಯಿಂದಾಗಿರ್ಬೋದು ಅಥವಾ ಟ್ರ್ಯಾಕ್ಟರ್ ಚಾಲಿತ ಕೂರಿಗೆಯಿಂದ ಬಿತ್ತುವ ಪದ್ಧತಿಗೆ ನಾವು ಕೂರಿಗೆ ಭತ್ತದ ಪದ್ಧತಿ ಅಂತ ಕರಿತೀವಿ ಸರ್. ಈಗ ಚಾಲ್ತಿಯಲ್ಲಿರೋದು ಟ್ರ್ಯಾಕ್ಟರ್ ಕೂರಿಗೆನ ಸರ್ ಅಥವಾ ಹೇಗೆ? ಟ್ರ್ಯಾಕ್ಟರ್ ಚಾಲಿತ ಕೂರಿಗೆಯಿಂದಾನೇ ಸಾಕಷ್ಟು ರೈತರು ಈಗಾಗ್ಲೇ ಭತ್ತವನ್ನ ಬಿತ್ತನೆ ಮಾಡ್ತಿದ್ದಾರೆ. ಸೊ ಈಗಾಗಲೇ ಅದು ಕೃಷಿ ಇಲಾಖೆಯಿಂದ ಇದು ರಿಯಾಯಿತಿ ದರದಲ್ಲಿ ಟ್ರ್ಯಾಕ್ಟರ್ ಚಾಲಿತ ಕೂರಿಗೆಯನ್ನು ಕೂಡ ರೈತರಿಗೆ ಕೊಡ್ತಾ ಇದ್ದಾರೆ. ಈಗ ಬಹಳಷ್ಟು ಜನ ರೈತರು ಇದನ್ನ ತೆಗೆದುಕೊಂಡು ಭತ್ತವನ್ನ ಬಿತ್ತನೆಯನ್ನ ಕೈಗೊಳ್ತಾ ಇದ್ದಾರೆ. ಸರ್, ಈ ಕೂರಿಗೆ ಭತ್ತದ ಅಂದ್ರೆ ಈ ಪದ್ಧತಿಯಲ್ಲಿ ಭತ್ತವನ್ನ ಬೆಳಿಬೇಕು ಅನ್ನೋದಾದ್ರೆ ಇದಕ್ಕೆ ನಿಗದಿತ ತಳಿಗಳೇನಾದ್ರೂ ಇದಾವ ಅಥವಾ ಎಲ್ಲಾ ತಳಿಗಳಿಗೆ ಇದು ಹೊಂದಾಣಿಕೆ ಆಗ್ತದೆ ಹೇಗೆ? ಇದು ಬಹಳ ಪ್ರಮುಖವಾಗಿರ್ತಕ್ಕಂತ ಒಂದು ಪ್ರಶ್ನೆ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತಂದ್ರೆ ರೈತರು ಈ ಕೂರಿಗೆ ಭತ್ತದ ಪದ್ಧತಿ ಅಂತಂದ್ರೆ ನಾವು ಬೇರೆ ಇದಕ್ಕೇನಾದ್ರೂ ವಿಶೇಷವಾಗಿರ್ತಕ್ಕಂತ ತಳಿಗಳಿದಾವ ಅಂತಕ್ಕಂಥದ್ದನ್ನ ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ ರೈತರು. ಆದ್ರೆ ಇದಕ್ಕೆ ಯಾವುದೇ ಒಂದು ಭತ್ತದ ತಳಿಗಳನ್ನ ಬಿತ್ತನೆ ಮಾಡಬಹುದು. ಉದಾಹರಣೆ ಹೇಳ್ಬೇಕಂದ್ರೆ ಈಗ ಸೋನಾಮಸರಿ BPT 5204 ಅಂತ ಅಂತೀವಿ, ಮತ್ತೆ ಗಂಗಾವತಿ ಸೋನಾ, ನಾವು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಒಂದು ಗಂಗಾವತಿ ಸೋನಾ ಅಂತಕ್ಕಂಥದ್ದು ಇದೆ, ಮತ್ತು ಕೃಷಿ ಸಂಶೋಧನಾ ಕೇಂದ್ರ ಸಿರಗುಪ್ಪದಲ್ಲಿ ಅಭಿವೃದ್ಧಿಪಡಿಸಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಮಾಡಿರ್ತಕ್ಕಂಥದ್ದು Sri 1253 ಅಂತಕ್ಕಂಥದ್ದಿದೆ, ಮತ್ತು ಕಾವೇರಿ ಸೋನಾ ಅಂತಕ್ಕಂಥದ್ದು, MTU 1001 ಮತ್ತು MTU 1010 ಅಂತಕ್ಕಂಥದ್ದು. ಮತ್ತು ಇತ್ತೀಚಿನ ದಿನಗಳಲ್ಲಿ ರೈತರು ಹೆಚ್ಚು ಕ್ಷೇತ್ರದಲ್ಲಿ ಬೆಳೀತಕ್ಕಂತ ಭತ್ತದ ತಳಿ ಅಂತಂದ್ರೆ ತಮ್ಗೆಲ್ಲ ಗೊತ್ತಿದ್ದಾಗೆ RNR 1508 ಅಂತಕ್ಕಂಥ ತಳಿ ಇದೆ, ಮತ್ತು GNV 10-89 ಅಂತಕ್ಕಂಥ. ಇವು ಯಾವ ತಳಿಗಳನ್ನು ಕೂಡ ಕೂರಿಗೆ ಭತ್ತದ ಪದ್ಧತಿಯಲ್ಲಿ ಬಿತ್ತನೆ ಮಾಡಬಹುದು. ಆದ್ರೆ ರೈತರಿಗೆ ಒಂದು ಮುನ್ಸೂಚನೆ ಏನು ಅಂತಂದ್ರೆ ಸೋನಾ ಮಸೂರಿಯನ್ನ ಬಿತ್ತರೆ ಜೂನ್ 30 ವರೆಗೂ ಮಾತ್ರ ನಾವು ಸೋನಾ ಮಸೂರಿಯನ್ನ ಬಿತ್ತನೆ ಮಾಡಬಹುದು. ಆದ್ರೆ ಉಳಿದಿರ್ತಕ್ಕಂಥ ತಳಿಗಳು ನಾನು ಹೇಳಿದ ಹಾಗೆ ಗಂಗಾವತಿ ಸೋನಾ ಅಥವಾ Sri 1253, ಕಾವೇರಿ ಸೋನಾ ಅಥವಾ MTU 1010, RNR 1508 ಅಥವಾ GNV 10-89, ಹೀಗೆ ಭತ್ತದ ತಳಿಗಳನ್ನ ನಾವು ಈ July 30 ಕೂಡ ಬಿತ್ತನೆಯನ್ನ ಕೈಗೊಳ್ಬಹುದು ಸರ್. ಸರ್, ಈ ಕೂರಿಗೆ ಭತ್ತದ ಪದ್ಧತಿಯಿಂದ ಯಾವ ರೀತಿಯ ಲಾಭಗಳ? ಸೊ ಇದು ಕೂಡ ಬಹಳ ಒಳ್ಳೆ ಪ್ರಶ್ನೆಯನ್ನ ಕೇಳಿದಿರಿ ಸರ್. ಯಾಕಂತಂದ್ರೆ ಈಗ ಬಹಳಷ್ಟು ಜನ ನಾಟಿ ಭತ್ತವನ್ನು ಮಾಡ್ತಾರೆ, ಕೆಸರು ಮಂಡಿ ಮಾಡ್ಕೊಂಡು ಅದನ್ನ ಬೀಜವನ್ನ ಒಂದು ದಿವಸ ನೀರಿನಲ್ಲಿ ನೆನೆಯಿಟ್ಟು ಒಂದ್ ದಿವಸ ಅದನ್ನ ಕಾವಿಗಿಟ್ಟು ಅದು ಮೊಳಕೆ ಬಂದಾಗ ಅದನ್ನ ಸಸಿ ಮಡಿಯಲ್ಲಿ ಹಾಕಿ ಸಸಿಗಳನ್ನು ಬೆಳೆಸಿ ನಾಟಿಯನ್ನ ಮಾಡ್ತಕ್ಕಂಥದ್ದನ್ನ ನಾವೆಲ್ಲರೂ ಕಂಡಿದ್ದೀವಿ. ಆದ್ರೆ ಕೂರಿಗೆ ಭತ್ತದ ಬೇಸಾಯ ಕ್ರಮಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ಒಂದು ಲಾಭಗಳು ಅಂತಂದ್ರೆ ಪ್ರಮುಖವಾಗಿ ನಾವು ಬೀಜದ ಉಳಿತಾಯ. ಅಂದ್ರೆ ನಾವು ನಾಟಿ ಭತ್ತಕ್ಕೆ ಹೋಲಿಸಿ ನೋಡಿದ್ರೆ ಈ ಒಂದು ಕೂರಿಗೆ ಭತ್ತದ ಪದ್ಧತಿಯಲ್ಲಿ ಕೇವಲ 10-12 kg ಬೀಜವನ್ನ 1 ಎಕರೆಗೆ ಮಾತ್ರ ಬಿತ್ತನೆಯನ್ನು ಮಾಡಬಹುದು. ಆದ್ರೆ ನಾವು ನಾಟಿ ಭತ್ತದಲ್ಲಿ ಸುಮಾರು 18-20 kg ಬೀಜವನ್ನ 1 ಎಕರೆಗೆ ಬಳಸ್ತೇವೆ. ಆಮೇಲೆ ಎರಡನೇದು ಸೂಕ್ತ ಸಮಯದಲ್ಲಿ ಬಿತ್ತನೆ ಮಾಡಬಹುದು. ಅಂದ್ರೆ ನಾವು ಕಾಲುವೆ ನೀರು ಬಿಟ್ಟ ಮೇಲೆ ನಾವು ಭತ್ತವನ್ನ ನಾಟಿ ಮಾಡ್ತೀವಿ. ಆದ್ರೆ ಮುಂಗಾರಿನಲ್ಲಿ ಈಗ ತಮ್ಗೆಲ್ಲ ಗೊತ್ತಿದ್ದಾಗೆ ಈ ಮುಂಗಾರಿನಲ್ಲಿ ಬಹಳ ಚೆನ್ನಾಗಿ ಮಳೆ ಆಯ್ತು. ಇತ್ತೀಚಿನ ದಿನಗಳಲ್ಲಿ ರೈತರು ಈಗಾಗಲೇ ಭತ್ತವನ್ನ ಬಿತ್ತನೆಯನ್ನ ಕೈಗೊಂಡಿದ್ದಾರೆ. ಸೊ ಹಾಗಾಗಿ ಬೇಗನೆ ಅಂದ್ರೆ ಸೂಕ್ತ ಸಮಯದಲ್ಲಿ ಬಿತ್ತನೆ ಮಾಡ್ತಕ್ಕಂಥದ್ದು ಎರಡನೇ ಲಾಭ. ಮೂರನೇದು, ನಾವು ಈಗ ನಾಟಿ ಭತ್ತದಲ್ಲಿ ಕೆಸರು ಮಡಿ ಮಾಡ್ತೇವೆ, ಮಣ್ಣಿನ ಒಂದು ರಚನೆಯನ್ನ ಹಾಳಾಗುತ್ತೆ. ಸೊ ಮಣ್ಣಿನ ಫಲವತ್ತತೆಯನ್ನು ಕೂಡ ಕಮ್ಮಿ ಆಗುತ್ತೆ ನಾಟಿ ಭತ್ತದಲ್ಲಿ. ಆದ್ರೆ ಇಲ್ಲಿ ಮಣ್ಣಿನ ಫಲವತ್ತತೆಯನ್ನು ಕೂಡ ಕಾಪಾಡಿಕೊಳ್ಬಹುದು. ಅದಲ್ಲದೇನೆ ಸಸಿ ನಾಟಿ ವೆಚ್ಚ ಇರುವುದಿಲ್ಲ. ಅಂದ್ರೆ ಸಸಿಗಳನ್ನ ಸಸಿ ಮಡಿನಲ್ಲಿ ತಯಾರಿಸಿ ಅದಕ್ಕೆ ಮತ್ತೆ ನೀರ್ ಹಾಯಿಸಿ ಆಳುಗಳನ್ನಿಟ್ಟು ಅದಕ್ಕೆ ಬರ್ತಕ್ಕಂತ ರೋಗ ಮತ್ತು ಕೀಟಗಳನ್ನ ನಿರ್ವಹಣೆ ಮಾಡಿ ಸುಮಾರು 35-50 ದಿವಸದ ಸಸಿಗಳನ್ನ ಬೆಳೆಸ್ತಕ್ಕಂಥದ್ದು ಖರ್ಚು ಕೂಡ ಇರೋದಿಲ್ಲ. ಆಮೇಲೆ ಕಿತ್ತು ಮುಖ್ಯ ಹೊಲದಲ್ಲಿ ನಾಟಿ ಭತ್ತದಲ್ಲಿ ನಾವು ಕಿತ್ತು ಹಚ್ಚಿರ್ತೇವೆ. ಆದ್ರೆ ಇಲ್ಲಿ ನೇರವಾಗಿ ನಾವು ಬೀಜವನ್ನು ಕೂಡ ಬಿತ್ತನೆ ಮಾಡ್ತೀವಿ. ಸೊ ಹಾಗಾಗಿ ಸಸಿ ನಾಟಿ ವೆಚ್ಚ ಇರೋದಿಲ್ಲ. ನಾಲ್ಕನೇದು ಪ್ರಮುಖವಾಗಿ ನೀರಿನ ಉಳಿತಾಯ. ಅಂದ್ರೆ ತಮ್ಗೆಲ್ಲ ಗೊತ್ತಿದ್ದಾಗೆ ನಾಟಿ ಭತ್ತದಲ್ಲಿ ಸುಮಾರು 2-3 ಇಂಚು ನಾವು ನೀರು ನಿಲ್ಲಿಸಿರ್ತೇವೆ. ಆದ್ರೆ ಇಲ್ಲಿ ನೀರನ್ನ ನಿಲ್ಸೋದ್ ಬೇಕಾಗಿಲ್ಲ. ಅಕಸ್ಮಾತ್ ನಾವು ನೀರು ಬಿಟ್ಟರು ಕೂಡ ಮರುದಿವಸ ಅದು ನೀರು ಬಸ್ ಹೋಗ್ಬಿಡುತ್ತೆ. ಹಾಗಾಗಿ ಸುಮಾರು 20-40% ಅಷ್ಟು ನೀರು ಉಳಿತಾಯ ಆಗುತ್ತೆ. ಇನ್ನೊಂದು, ಕಡಿಮೆ ರಸಗೊಬ್ಬರಗಳ ಬಳಕೆಯನ್ನು ಕೂಡ ನಾವಿಲ್ಲಿ ಬಳಸ್ತಾ ಇದ್ದೇವೆ. ಆದ್ರೆ ನಾಟಿ ಭತ್ತದಲ್ಲಿ ಸುಮಾರು ಒಬ್ರು 10-12 ಚೀಲ ಗೊಬ್ಬರವನ್ನು ಬಳಸಿರ್ತಾರೆ. ಆದ್ರೆ ನಾವು ಶಿಫಾರಸು ಮಾಡಿರ್ತಕ್ಕಂಥದ್ದು ವಿಶ್ವವಿದ್ಯಾಲಯದಿಂದ ಕೇವಲ 2 ಕಾಲ್ ಚೀಲ ಯೂರಿಯಾ, 1 ಕಾಲ್ ಚೀಲ DAP, 1 ಚೀಲ ಪೊಟ್ಯಾಶ್. ಅಂದ್ರೆ ಶಿಫಾರಸು ಮಾಡಿರ್ತಕ್ಕಂಥದ್ದು 60 kg ಸಾರಜನಕ, 30 kg ರಂಜಕ ಮತ್ತು 30 kg ಪೊಟ್ಯಾಶ್ ಅನ್ನ ಮಾತ್ರ ನಾವು ಬಳಸ್ತೇವೆ. ಹಾಗಾಗಿ ರಾಸಾಯನಿಕ ಗೊಬ್ಬರದ ಪ್ರಮಾಣವನ್ನು ಕೂಡ ಕೂರಿಗೆ ಭತ್ತದಲ್ಲಿ ಕಮ್ಮಿ ಮಾಡಬಹುದು. ಆಮೇಲೆ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥದ್ದು ಅಂದ್ರೆ ನಾಟಿ ಭತ್ತದಲ್ಲಿ ಸಾಕಷ್ಟು ಈಗ ದ್ವಾಮಿ ಅಂತ ಬರುತ್ತೆ ಅಥವಾ ಬಟ್ಟೆ ಕೊಳೆ ರೋಗ ಅಂತ ಬರುತ್ತೆ ಅಥವಾ ಕುತ್ತಿಗೆ ಕೊಳೆ ರೋಗ ಅಂತ ಬರುತ್ತೆ. ಇವೆಲ್ಲ ರೋಗಗಳು ಮತ್ತು ಕೀಟಗಳ ಬಾಧೆ ಕೂರಿಗೆ ಭತ್ತದ ಪದ್ಧತಿಯಲ್ಲಿ ಕಮ್ಮಿ. ಯಾಕೆ ಕಮ್ಮಿ ಅಂತಂದ್ರೆ ನಾವು ಭತ್ತವನ್ನ ಟ್ರ್ಯಾಕ್ಟರ್ ಚಾಲಿತ ಕೂರ್ಗಿನಲ್ಲಿ ಸಾಲಿನಲ್ಲಿ ಬಿತ್ತನೆ ಮಾಡೋದ್ರಿಂದ ಇಲ್ಲಿ ಯಥೇಚ್ಛವಾಗಿ ಗಾಳಿ ಸರಿಯಾಗಿ ಆಡುತ್ತೆ. ಸೊ ಕೀಟಗಳ ಬಾಧೆ ಕಮ್ಮಿ ಆಗುತ್ತೆ ಮತ್ತು ರೋಗಗಳ ಬಾಧೆಯನ್ನು ಕೂಡ ಕಮ್ಮಿ ಆಗುತ್ತೆ. ಅದಲ್ದೇನೆ ಬೇಗನೆ ಕಟಾವು ಮಾಡಬಹುದು. ಅಂದ್ರೆ ನಾಟಿ ಭತ್ತಕ್ಕೆ ನಾವು ಹೋಲಿಸಿದ್ರೆ 10-15 ದಿವಸಗಳ ಮುಂಚೆನೆ ನಾವು ಇಲ್ಲಿ ಕಟಾವನ್ನ ಮಾಡ್ಕೊಳ್ಬಹುದು. ಇನ್ನೊಂದು ಪ್ರಮುಖವಾಗಿ ರೈತರಿಗೆ ಬಹಳ ಅನುಕೂಲ ಆಗ್ತಕ್ಕಂಥದ್ದು ಅಂದ್ರೆ ಖರ್ಚು ಕಡಿಮೆ ಅಂದ್ರೆ ಎಕರೆಗೆ 8-12,000 ರೂಪಾಯಿವರೆಗೂ ನಾವು ಖರ್ಚನ್ನ ಉಳಿತಾಯ ಮಾಡ್ಕೊಳ್ಬಹುದು. ಖರ್ಚನ್ನ ಹೇಗೆ ಉಳಿತಾಯ ಮಾಡ್ಕೊಳ್ಬಹುದು ಅಂದ್ರೆ ಬೀಜದಲ್ಲಿ ಉಳಿತಾಯ, ಆಮೇಲೆ ರಸಗೊಬ್ಬರಗಳ ಪ್ರಮಾಣವನ್ನು ಕೂಡ ಕಮ್ಮಿ ಮಾಡ್ತೀವಿ. ಸಸಿಯನ್ನ ಕಿತ್ತು ಮುಖ್ಯ ಹೊಲಕ್ಕೆ ನಾವು ಅದನ್ನ ಸಾಗಣೆ ಮಾಡೋದಾಗ್ಲಿ ಅಥವಾ ಅದನ್ನ ಹಚ್ಚೋದಕ್ಕಾಗ್ಲಿ ಅದನ್ನ ಖರ್ಚು ಕೂಡ ಮಾಡ್ತೀವಿ. ಆಮೇಲೆ ನೀರನ್ನ ಜಾಸ್ತಿ ಹಾಕಿರ್ತೇವೆ, ಅವುಗಳ ಕೂಡ ಅಲ್ಲಿ ಲೇಬರ್ ಜಾಸ್ತಿ ಬೇಕಾಗುತ್ತೆ, ಆಳುಗಳ ಜಾಸ್ತಿ ಬೇಕಾಗುತ್ತೆ. ಇವೆಲ್ಲವನ್ನ ಹೋಲಿಸಿ ನೋಡಿದಾಗೆ ಸೊ ಕೂರಿಗೆ ಭತ್ತದಲ್ಲಿ ಸುಮಾರು 8-12,000 ರೂಪಾಯಿಯನ್ನ 1 ಎಕರೆಗೆ ನಾವು ಉಳಿತಾಯ ಮಾಡ್ಕೊಳ್ಬಹುದು ಸರ್. ಓಹೋ, ರೈತರಿಗೆ ಇಷ್ಟೆಲ್ಲ ಲಾಭ ಇದೆ. ನೀರಿನ ಉಳಿತಾಯ ಆಗ್ತದೆ, ಆಮೇಲೆ ಸಸಿ ಮಡಿ ನಿರ್ವಹಣೆಯ ವೆಚ್ಚನೂ ತಪ್ಪುತ್ತದೆ. ಜೊತೆಗೆ ರೈತರಿಗೆ ಕಡಿಮೆ ಬೀಜದ ಪ್ರಮಾಣದಲ್ಲಿ ಸಹಿತ ಇದನ್ನ ಬಿತ್ತನೆ ಮಾಡಬಹುದು ಅಂತ. ಹೌದು ಸರ್. ಆದ್ರೆ ನೀವು ಒಂದು ಮಾತನ್ನು ಹೇಳಿದ್ರಿ ಈಗಾಗಲೇ, ಅಂದ್ರೆ ಸೋನ ಮುಸುರಿಯನ್ನ ಜೂನ್ 30ರೊಳಗೆ ಬಿತ್ತನೆ ಮಾಡಬೇಕು, ಕೂರಿಗೆಯಲ್ಲಿ ಬಿತ್ತನೆ ಮಾಡೋದಾದ್ರೆ. ಇನ್ನುಳಿದಂಗೆ ಬೇರೆ ಬೇರೆ ತಳಿಗಳನ್ನ ಯಾವ್ಯಾವ ತಿಂಗಳಲ್ಲಿ ಬಿತ್ತನೆ ಮಾಡೋದು ಸೂಕ್ತ ಅಂತೀರಾ? ಸರ್, ಇವಾಗ ನಾನು ಹೇಳಿದಂಗೆ RNR 15048 ಮತ್ತೆ ಗಂಗಾವತಿ ಸೋನ ಮತ್ತು ಕಾವೇರಿ ಸೋನ, MTU 1001, 1010 ಮತ್ತು GNV 10-89 ಹೀಗೆ ಅನೇಕ ಭತ್ತದ ತಳಿಗಳನ್ನ ನಾವು July 30ರವರೆಗೂ ಕೂಡ ಬಿತ್ತನೆಯನ್ನ ಮಾಡಬಹುದು. ಇತ್ತೀಚಿನ ಒಂದು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಂಶೋಧನೆ ನಾವು ಮಾಡಿದ ಪ್ರಕಾರ August 1ರವರೆಗೂ ಕೂಡ ನಾವು RNR 15048 ಕೂಡ ಬಿತ್ತನೆ ಮಾಡಬಹುದು ಅಂತೇಳಿ ಈಗಾಗಲೇ ಸಂಶೋಧನೆಯಿಂದ ನಮ್ಮ ಒಂದು ಫಲಿತಾಂಶ ಕಂಡು ಬಂದಿದೆ. ಸೊ ಹಾಗಾಗಿ ಸೋನ ಮುಸುರಿಯನ್ನ ಹೊರತುಪಡಿಸಿ ಇನ್ನು ಉಳಿದಿರ್ತಕ್ಕಂತ ನಾನು ಹೇಳಿದ ತಳಿಗಳನ್ನ ಸೊ July 30ರವರೆಗೂ ಕೂಡ ಬಿತ್ತನೆಯನ್ನ ಮಾಡ್ಕೊಳ್ಬಹುದು. ಸರಿ, ಈ ಬಿತ್ತನೆ ಕ್ರಮದಲ್ಲಿ ಕೂರಿಗೆ ಭತ್ತದ ಬೇಸಾಯ ಕ್ರಮದಲ್ಲಿ ಯಾವ ರೀತಿ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕಾಗುತ್ತೆ ಸರ್ ಭೂಮಿಯನ್ನು? ಸೊ ಇದು ಕೂಡ ಬಹಳ ರೈತರಿಗೆ ಒಂದು ತಿಳಿಸಬೇಕಾಗಿರ್ತಕ್ಕಂತ ವಿಷಯ. ಯಾಕೆಂತಂದ್ರೆ ಈಗ ಕೂರಿಗೆ ಭತ್ತವನ್ನು ಯಾವ ರೀತಿ ಮಾಡಬೇಕು, ಹೊಸದಾಗಿ ಬಂದಾಗ ಬಹಳಷ್ಟು ಪ್ರಶ್ನೆಗಳು ಬಂದವು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ರೈತರಿಗೆ ಈಗಾಗಲೇ ನಾವು ಮುಂಚೂಣಿ ಪ್ರಾತ್ಯಕ್ಷಿಕೆಯನ್ನ ಮಾಡಿ ಸೊ ಅವ್ರಿಗಾಗಲೇ ತಿಳುವಳಿಕೆಯನ್ನು ಕೂಡ ಇದನ್ನ ಮಾಡಿದೀವಿ. ಆದ್ರೂ ಕೂಡ ಹೊಸಬ್ರು ಯಾರಾದ್ರೂ ಮಾಡೋರಿದ್ರೆ ಸೊ ನಾವು ಹೇಗೆ ತೊಗರಿಗೆ ಅಥವಾ ಮೆಕ್ಕೆಜೋಳಕ್ಕೆ ಅಥವಾ ಜೋಳಕ್ಕೆ ಅಥವಾ ಬೇರೆ ಬೆಳೆಗಳನ್ನ ಬಿತ್ತನೆ ಮಾಡ್ಕೊಳ್ಳಿಕ್ಕೆ ಎರಡು ಸರಿ ಟ್ರ್ಯಾಕ್ಟರ್ ಟ್ರಿಲ್ನಿಂದ ಹೊಡೆದು ಒಂದ್ ಸರಿ ಕುಂಟಿಯಿಂದ ಹರಗಿ ಸೊ ಅದು ಭೂಮಿಯನ್ನ ಸಮತಟ್ಟ ಮಾಡಿಕೊಂಡು ನಾವು ಅದನ್ನ ತಯಾರಿ ಮಾಡಿಕೊಂಡು ಸೊ ಟ್ರ್ಯಾಕ್ಟರ್ ಚಾಲಿತ ಕೂರ್ಗಿಯಿಂದ ನಾವು ಬಿತ್ತನೆ ಮಾಡ್ಲಿಕ್ಕೆ ಬಹಳ ಸೂಕ್ತವಾಗಿರ್ತಕ್ಕಂಥದ್ದು ಸರ್. ಆಮೇಲೆ ಎಕರೆಗೆ ನೀವು ಬೀಜದ ಪ್ರಮಾಣವನ್ನು ಕಡಿಮೆ ಹೋಗುತ್ತೆ ಅಂತ ಹೇಳಿದ್ರಿ, ಅಂದ್ರೆ ಈಗ ಸಸಿ ಮಡಿ ಮಾಡಿಕೊಂಡು ಬಿತ್ತನೆ ಮಾಡೋರು 18-20 kg ವರೆಗೂ ಹೋಗುತ್ತೆ, ಮತ್ತೆ ಇದರಲ್ಲಿ ಮಾತ್ರ ಒಂದು 10-11 kg ಸಾಕಾಗಬಹುದು ಅಂತೀರಾ? ಹೌದು ಹೌದು ಸರ್, ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಬಹಳಷ್ಟು ಜನ ನಾವು 2009-2010 ರೈತರಿಗೆ ಕೂರಿಗೆ ಭತ್ತದ ಪದ್ಧತಿಯಲ್ಲಿ ನೀವು ಬಿತ್ತನೆ ಮಾಡ್ರಿ ಅಂತಂದ್ರೆ ನಮ್ಮ ಒಂದು ಬಹಳಷ್ಟು ಜನ ಏನಂದ್ರೆ ಎಕರೆಗೆ 25-30 kg ಬೀಜವನ್ನ ಬಿತ್ತಿದ್ದನ್ನ ನೋಡಿದೀವಿ. ಅಂದ್ರೆ ಅಷ್ಟು ಬಿತ್ತದು ಬೇಕಾಗಿಲ್ಲ, ಯಾಕಂದ್ರೆ ಅದು ಅಡುವಾಗುತ್ತೆ. ಸೊ ಇಲ್ಲಿ ಸೋನಾ ಮಸರಿ ಆದ್ರೆ ಎಕರೆಗೆ 8-10 kg ಬೀಜ ಒಂದ್ ಎಕರೆಗೆ ಬೇಕಾಗುತ್ತೆ. ಮತ್ತೆ ಇನ್ನು ಉಳಿದಿರ್ತಕ್ಕಂಥ ತಳಿಗಳು RNR ಅಥವಾ ಗಂಗಾವತಿ ಸೋನಾ ಅಥವಾ ಕಾವೇರಿ ಸೋನಾ ಅಥವಾ MTU 1010 ಅಥವಾ IR 64 ಇಂತಹ ತಳಿಗಳನ್ನ ಎಕರೆಗೆ 10-15 kg ಬೀಜವನ್ನ ಬಳಸಿದ್ರೆ ಮಾತ್ರ ಸಾಕು ಸರ್. ಬೀಜೋಪಚಾರದ ಕ್ರಮ ಏನಾದ್ರೂ ಇಲ್ಲಿ ಅಗತ್ಯ ಇರ್ತದ, ಇದ್ರೆ ಹೇಗ್ ಮಾಡ್ಕೊಳ್ಬೇಕು? ಇದು ಕೂಡ ಬಹಳ ಒಂದು ಉತ್ತಮವಾದ ಪ್ರಶ್ನೆ ಸರ್. ಯಾಕಂದ್ರೆ ಬಹಳಷ್ಟು ಜನ ಏನ್ ಮಾಡ್ತಾರೆ ಅಂತಂದ್ರೆ ಸುಮ್ನೆ ಸಸಿಯನ್ನ ತಯಾರು ಮಾಡ್ಕೊಳ್ತಾರೆ ಅಥವಾ ಭತ್ತ ಬಿತ್ತ ಮಕರ ನೇರವಾಗಿ ಭತ್ತವನ್ನ ಬಿತ್ತನೆ ಮಾಡ್ಕೊಳ್ತಾರೆ. ಆದ್ರೆ ಬೀಜೋಪಚಾರ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಮುಂಬರುವ ರೋಗಗಳನ್ನ ತಡೆಗಟ್ಟಕೊಳ್ಬೇಕು ಅಂತಂದ್ರೆ ನಾವು ಬಳಸ್ತಕ್ಕಂತ ಯಾವುದೇ ಬೆಳೆಗಳಿರ್ಬೋದು, ಭತ್ತ ಅಂತ ಅಷ್ಟೇ ಹೇಳ್ತಾ ಇಲ್ಲ ನಾನು, ಯಾವುದೇ ಬೆಳೆಗಳಿಗೂ ಕೂಡ ಬೀಜೋಪಚಾರ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಅಲ್ಲಿ ವಿಶೇಷವಾಗಿ ಇಲ್ಲಿ ಭತ್ತಕ್ಕೆ ಬಂದ್ರೆ ನಾವು ಭತ್ತದ ಬೀಜವನ್ನ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಸೊ ಅದು ಈಗ ಕಾರ್ಬನ್ ಡೈಜಮ್ ಅಂತಕ್ಕಂಥದ್ದು ಒಂದು ಶಿಲೀಂಧ್ರ ನಾಶಕ ಇದೆ, ಇಲ್ಲ ಟ್ರೈಕೋಡರ್ಮ ಅಂತಕ್ಕಂಥದ್ದು ಒಂದು ಶಿಲೀಂಧ್ರ ಇದು ಇದೆ, ಮತ್ತೆ ಸುಡೋಮನಸ್ ಅಂತಕ್ಕಂಥದ್ದು ಕೂಡ ಒಂದು ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಸಿಗುತ್ತೆ. ಸೊ ಅದನ್ನ ಅಂದ್ರೆ ಈಗ ಕಾರ್ಬನ್ ಡೈಜಮ್ ಅಥವಾ ಮ್ಯಾಂಕೋಜಬ್ ಪ್ಲಸ್ ಕಾರ್ಬನ್ ಡೈಜಮ್ ಅಂತಕ್ಕ ಸಿಗುತ್ತೆ. ಸೊ ಮ್ಯಾಂಕೋಜಬ್ ಪ್ಲಸ್ ಕಾರ್ಬನ್ ಡೈಜಮ್ ಆದ್ರೆ 1 kg ಬೀಜಕ್ಕೆ 1 g ಬೇಕಾಗುತ್ತೆ, ಇಲ್ಲ ಬಾವಿಸ್ಟಿನ್ ಅಂದ್ರೆ ಕಾರ್ಬನ್ ಡೈಜಮ್ ಆದ್ರೆ 1 kg ಬೀಜಕ್ಕೆ 2 g ಬೇಕಾಗುತ್ತೆ. ಆಮೇಲೆ ಈಗ ಟ್ರೈಕೋಡರ್ಮ ಅಥವಾ ಸುಡೋಮನಸ್ ಅಂತ ಆದ್ರೆ ಇದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅಥವಾ ಧಾರವಾಡ ಅಥವಾ ರಾಯಚೂರು ಇಲ್ಲೆಲ್ಲ ಸಿಗುತ್ತೆ, ಇಲ್ಲ ಕೃಷಿ ಇಲಾಖೆಯ ರೈತ ಸಂಪರ್ಕ ಕೇಂದ್ರಗಳಲ್ಲೂ ಸಿಗುತ್ತೆ. ಇದು 1 kg ಬೀಜಕ್ಕೆ 4 g ನಾವು ಬೀಜೋಪಚಾರ ಮಾಡ್ಬೇಕಾಗುತ್ತೆ. ಆದ್ರೆ ಬೀಜೋಪಚಾರ ಮಾಡ್ಬೇಕಾದ್ರೆ ರೈತರು ಗಮನಿಸ್ತಕ್ಕಂಥದ್ದು ಒಂದು ಮುಖ್ಯವಾದ ಅಂಶ ಏನು ಅಂತಂದ್ರೆ ಉಗುರು ನೀರಿನಷ್ಟು ಬೀಜಗಳ ಮೇಲೆ ಹಿಂಗೆ ನೀರು ತಿಮ್ಕಿಸಿ ಕೊನೆಗೆ ನಾವು ಕೈಗೆ ಒಂದು ಗ್ಲೌಸ್ ಅನ್ನ ಅಂದ್ರೆ ಕೈಗೆ ಬಟ್ಟೆ ಕಟ್ಕೊಂಡು ಅಥವಾ ಪ್ಲಾಸ್ಟಿಕ್ ಕವರ್ ಅನ್ನ ಹಾಕೊಂಡು ಸೊ ಈ ಒಂದು ಶಿಲೀಂಧ್ರ ನಾಶಕಗಳನ್ನ ಬೀಜದ ಮೇಲೆ ನಿಧಾನವಾಗಿ ಅದನ್ನ ಲೇಪನ ಮಾಡಿ ಸೊ ರಾತ್ರಿ ಎಲ್ಲ ಅದನ್ನ ಒಣಗಲಿಕ್ಕೆ ಬಿಟ್ಟು ಬೆಳಗ್ಗೆ ಮರುದಿವಸ ನಾವು ಅದನ್ನ ಬಿತ್ತನೆ ಮಾಡೋದ್ರಿಂದ ಮುಂಬರುವ ದಿನಗಳಲ್ಲಿ ಅಂದ್ರೆ ಈಗ BLB ಅಂತ ಕರಿತೀವಿ ನಾವು, ಎಲೆಮಚ್ಚೆ ರೋಗ ಅಂತ ಕರಿತೀವಿ, ಅಥವಾ ದುಂಡಾಣು ಎಲೆಮಚ್ಚೆ ರೋಗ ಅಂತ ಕರಿತೀವಿ, ಅಥವಾ ಬಡ್ಡೆ ಕೊಳೆ ರೋಗ ಅಂತ ಕರಿತೀವಿ, ಇಲ್ಲ ಕುತ್ತಿಗೆ ಕೊಳೆ ರೋಗ ಅಂತ ಕರಿತೀವಿ ಭತ್ತದಲ್ಲಿ. ಸೊ ಅದನ್ನ ಬರ್ತಕ್ಕಂಥದ್ದನ್ನ ತಡೆಗಟ್ಟಬೇಕು ಅಂದ್ರೆ ಈ ರೀತಿಯಾಗಿ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡುವುದರಿಂದ ನಾವು ರೋಗದ ಹತೋಟಿಯನ್ನು ಮಾಡ್ಕೊಳ್ಬಹುದು. ಹಾಗೇನೆ ಈ ಕೂರಿಗೆ ಬಿತ್ತನೆ ಕ್ರಮದಲ್ಲಿ ಅಂತರವನ್ನು ಹೇಗೆ ಕಾಪಾಡ್ಕೊಳ್ಬೇಕು ಸರ್, ಎಷ್ಟು ಅಂತರ ಇರಬೇಕು? ಸೊ ಇದು ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ಈಗ ಬಹಳಷ್ಟು ಜನ ಏನ್ ಮಾಡ್ತಾರೆ, ಈಗ ಮೆಕ್ಕೆಜೋಳ ಬಿತ್ಬೇಕಂದ್ರೆ ಸಾಲಿನಿಂದ ಸಾಲಿಗೆ 45 ಸೆಂಟಿಮೀಟರ್ ಬಿಡ್ತಾರೆ, ಅಥವಾ ತೊಗರಿ ಆದ್ರೆ ಸಾಲಿನಿಂದ ಸಾಲಿಗೆ 90 ಸೆಂಟಿಮೀಟರ್ ಬಿಡ್ತಾರೆ. ಆದ್ರೆ ಕೂರ್ಗಿ ಭತ್ತದಲ್ಲಿ ಸಾಲಿನಿಂದ ಸಾಲಿಗೆ ಅಂದ್ರೆ 8 ಇಂಚ್ ಕೂರ್ಗಿ ಬಂದಿದೆ. ಇವಾಗ ಒಂದು ಸಾಲಿನಿಂದ ಇನ್ನೊಂದು ತಾಳಿಗೆ 8 ಇಂಚ್ ಇರುತ್ತೆ, ಅಥವಾ ಇದನ್ನ 10 ಇಂಚ್ ಮಾಡ್ಕೊಂಡ್ ಬಿಟ್ರೆ ಅಂದ್ರೆ ತಾವೇನೆ ರೈತರು ಅದನ್ನ ನಟ್ಟು ಬಿಚ್ಕೊಂಡು ಅದನ್ನ 10 ಇಂಚ್ ತಾಳದಿಂದ ತಾಳಿಗೆ 10 ಇಂಚ್ ಇತ್ತು ಅಂತಂದ್ರೆ ನಾವು ಮುಂದೆ ದಿನಗಳಲ್ಲಿ ಕಳೆಗಳು ಬಂದಾಗ ಕೋನ ವಿಡರ್ ಅಂತ ಬರುತ್ತೆ ಅಥವಾ ಸೈಕಲ್ ವಿಡರ್ ಅಂತ ಬರುತ್ತೆ. ಸೊ ಅವುಗಳನ್ನ ದಬ್ಬಲಿಕ್ಕೆ ಅಥವಾ ಬಳಸಲಿಕ್ಕೆ ಬಹಳ ಅನುಕೂಲ ಆಗುತ್ತೆ. ಸಾಲಿಂದ ಸಾಲಿಗೆ ಒಂದು 25 ಸೆಂಟಿಮೀಟರ್ ಇದ್ರೆ ಅಂದ್ರೆ 10 ಇಂಚಿನಷ್ಟು ಬಿಟ್ಕೊಂಡು ನಾವು ಬಿತ್ತನೆ ಮಾಡೋದು ಒಳ್ಳೇದು. ಸಾಲಿಂದ ಸಾಲಿಗೆ ಅಷ್ಟಿರ್ಬೇಕಂತೀರಿ? ಹ್ಮ್, 25 ಸೆಂಟಿಮೀಟರ್. ಅದು ಕಳೆ ನಿರ್ವಹಣೆಗೆ ಸಹಾಯಕವಾಗ್ತದೆ ಆನಂತರದಲ್ಲಿ. ಅದು ಮುಂದಿನ ದಿನಗಳಲ್ಲಿ ತಾವು ಹೇಳ್ದಂಗೆ, ಸೊ ಅಂತರ ಬೇಸಾಯ ಮಾಡುವುದರಿಂದ ಭೂಮಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಗಾಳಿ ಆಡಲಿಕ್ಕೆ ಆಗುತ್ತೆ, ಮತ್ತೆ ಕಳೆಗಳನ್ನು ಹತೋಟಿ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಅಂದ್ರೆ ಸಾಲಿಂದ ಸಾಲಿಗೆ 25 ಸೆಂಟಿಮೀಟರ್ ಬಿಟ್ಟು ಬಿತ್ತನೆ ಮಾಡೋದ್ರಿಂದ ಸೊ ಇವೆಲ್ಲ ಅನುಕೂಲಗಳು ಆಗ್ತವೆ. ಸೊ ಈ ಕೂರಿಗೆ ಬಿತ್ತನೆ ಕ್ರಮದಲ್ಲಿ ಕಳೆನಾಶಕ ಮತ್ತೆ ಯಾವಾಗ ಅದನ್ನ ನಿರ್ವಹಣೆ ಬಳಸಬೇಕು, ಮತ್ತೆ ಕಳೆ ನಿರ್ವಹಣೆ ಮಾಡೋದು ಹೇಗೆ ಸರ್? ಸಾವಯವ ಪದ್ಧತಿಗಳೇನಾದ್ರೂ ಇದಾವ ಹೇಗೆ? ಇದು ಬಹಳ ಒಂದು ಅತಿ ಪ್ರಮುಖವಾಗಿರ್ತಕ್ಕಂಥದ್ದು ಕೂರ್ಗೆ ಭತ್ತದ ಪದ್ಧತಿನಲ್ಲಿ ಅಂತಂದ್ರೆ, ಬಹಳಷ್ಟು ಜನ ಭತ್ತ ಬಿತ್ತನೆ ಮಾಡಿ ಕೆಡಿಸಿದ್ದನ್ನು ಕೂಡ ನಾವು ಸುಮಾರು ವರ್ಷಗಳಿಂದ ನೋಡ್ತಾ ಇದ್ದೀವಿ. ಯಾಕೆ ಅಂತಂದ್ರೆ ಕಳೆ ಬಂದ್ಬಿಡುತ್ತೆ. ಸೊ ಇವಾಗ ಕಳೆಯನ್ನು ಬಿತ್ತಿದ ದಿವಸ ಅಥವಾ ಮರುದಿವಸ ಕಳೆನಾಶಕವನ್ನ ಬಳಸದೇ ಇದ್ರೆ, ಸೊ ಭತ್ತ ಹುಟ್ಟಿದ 9-15 ದಿವಸದಲ್ಲಿ ಭತ್ತ ಯಾವ್ದೋ ಕಳೆ ಯಾವ್ದೋ ಅಂತ ಗೊತ್ತಾಗುತ್ತೆ. ಹಾಗಾಗಿ ಸೊ ಅದನ್ನ ನೋಡ್ಕೊಂಡು ರೈತರು ಅದನ್ನ ಭತ್ತವನ್ನ ಕೆಡಿಸಿದ್ದನ್ನು ಕೂಡ ನೋಡಿದ್ವಿ. ಅದಾಗಬಾರ್ದು ಅಂತ ಅಂದ್ರೆ ಬಿತ್ತಿದ ದಿವಸ ಅಥವಾ ಮರುದಿವಸ ಕಳೆನಾಶಕ ಅಂದ್ರೆ ಪೆಂಡಿಮಿಥಿಲಿನ್ 30 ಸಿ ಅಂತಕ್ಕಂಥದ್ದು ಕಳೆನಾಶಕ ಇದೆ, ಇಲ್ಲ ಪೆಂಡಿಮಿಥಿಲಿನ್ 38.7 CS ಅಂತಕ್ಕಂಥದ್ದು ಕಳೆನಾಶಕ ಇದೆ. ಸೊ ಅದನ್ನ ಪೆಂಡಿಮಿಥಿಲಿನ್ 30 ಸಿ ಆದ್ರೆ 1 ಎಕರೆಗೆ 1250 ml ಅಂದ್ರೆ 1.25 ಲೀಟರ್ 1 ಎಕರೆಗೆ ಸುಮಾರು 200-300 ಲೀಟರ್ ನೀರಿನಲ್ಲಿ ಸೇರಿಸ್ಕೊಂಡು, ಸೊ ಇದನ್ನ ಕಳೆನಾಶಕ ಸಿಂಪಡಣೆ ಮಾಡ್ಬೇಕಂದ್ರೆ ಹೊಲದಲ್ಲಿ ಹಸಿ ಇರಬೇಕಾಗುತ್ತೆ. ಅಂದ್ರೆ ಹೊಲದಲ್ಲಿ ಸಾಕಷ್ಟು ತೇವಾಂಶ ಇರಬೇಕಾಗುತ್ತೆ ಬಿತ್ತಿದ ದಿವಸ ತುಂಬಾ ದಿವಸ. ಸೊ ಅದನ್ನ ಸಿಂಪಡಣೆ ಮಾಡೋದ್ರಿಂದ ಸುಮಾರು ನಮಗೆ 25-30 ದಿವಸವರೆಗೂ ಕೂಡ ಕಳೆಯನ್ನ ಹತೋಟಿ ಮಾಡ್ಕೊಳ್ಬಹುದು. ಇಲ್ಲ ನಮಗೆ ಈಗ ಪೆಂಡೆಮಿತಲಿನ 30 ಸಿ ಸಿಗ್ಲಿಲ್ಲ ಅಂತ ಅಂದ್ರೆ, ಈಗ ಬಹಳಷ್ಟು ಎಲ್ಲಾ ಒಂದು ಕೃಷಿ ಪರಿಕರಗಳ ಅಂಗಡಿಗಳಲ್ಲಿ 38.7 CS ಅಂತಕ್ಕಂಥದ್ದು ಪೆಂಡೆಮಿತಲಿನ್ ಸಿಗ್ತಾ ಇದೆ. ಸೊ ಇದನ್ನ ಎಕರೆಗೆ 700 ml ಅಂದ್ರೆ 1 ಎಕರೆಗೆ 700 ml ಅನ್ನ 200-300 ಲೀಟರ್ ನೀರಿನಲ್ಲಿ ಸೇರಿಸ್ಕೊಂಡು ಬಿತ್ತಿದ ದಿವಸ ಅಥವಾ ಮರುದಿವಸ ಇದನ್ನ ಒಣ ಹೊಲದಲ್ಲಾದ್ರೂ ಸಿಂಪಡಣೆ ಮಾಡ್ಬೋದು ಅಥವಾ ಹೊಲ ಹಸಿ ಇದ್ರೂ ಸಿಂಪಡಣೆ ಮಾಡ್ಬೋದು. ಸೊ ಇದನ್ನ ಮಾಡೋದ್ರಿಂದ ಸೊ ನಮಗೆ ಮುಂಬರುವ ದಿನಗಳಲ್ಲಿ ಕಳೆಗಳು ಹತೋಟಿ ಮಾಡ್ಕೊಳ್ಬಹುದು. ಇದಲ್ದೇನೆ ಭತ್ತ ಹುಟ್ಟಿದ 16-20 ದಿವಸಕ್ಕೆ ಅಂದ್ರೆ ಭತ್ತ ಹುಟ್ಟಿ ಅಂದ್ರೆ ಬಿತ್ತಿದ ಮೇಲೆ ಸುಮಾರು 4-5 ದಿವಸಕ್ಕೆ ಮೊಳಕೆಗಳು ಬರ್ತವೆ. ಸೊ ಅದು ಭತ್ತ ಹುಟ್ಟಿದ ಒಂದು 16-20 ದಿವಸಕ್ಕೆ ಈ ಒಂದು ಬಿಸ್ಪೆರ್ವಿಕ್ ಸೋಡಿಯಂ ಅಂತಕ್ಕಂಥದ್ದು ಒಂದು ಕಳೆನಾಶಕ ಸಿಗುತ್ತೆ. ಇದು ಕಳೆ ಹುಟ್ಟಿದ ನಂತರ ಸಿಂಪಡಣೆ ಮಾಡ್ತಕ್ಕಂಥದ್ದು. ಸೊ ಅದು ಆದ್ರೆ ಎಕರೆಗೆ 80 ml ಪ್ಲಸ್ ಅದ್ರ ಜೊತೆಗೆ ಮೆಟ್ ಸಲ್ಫುರಾನ್ ಮಿಥೈಲ್ ಅಂತಕ್ಕಂಥದ್ದು ಪ್ಲಸ್ ಕ್ಲೋರಿ ಮಿಥರಾನ್ ಅಂತಕ್ಕಂತ ಒಂದು ಇಥೈಲ್ ಅಂತಕ್ಕಂಥದ್ದು ಕ್ಲೋರಿ ಮಿಥರಾನ್ ಇಥೈಲ್ ಅಂತಕ್ಕಂಥದ್ದು ಒಂದು ಕಳೆನಾಶಕ ಸಿಗುತ್ತೆ. ಇದನ್ನ ಎಕರೆಗೆ 8 ಗ್ರಾಮ್ ಮತ್ತೆ ಅದು ಬಿಸ್ಪೆರ್ವಿಕ್ ಸೋಡಿಯಂ ಅನ್ನ ಎಕರೆಗೆ 80 ml ಅನ್ನ ಸೇರಿಸ್ಕೊಂಡು ಅಂದ್ರೆ ಇದನ್ನ ಸಿಂಪಡಣೆ ಮಾಡ್ಬೇಕು ಅಂತಂದ್ರೆ ಹೊಲದಲ್ಲಿ ತೇವಾಂಶ ಇರಬೇಕು. ಅಂದ್ರೆ ನಾಳೆ ನೀವು ರೈತರು ಸಿಂಪಡಣೆ ಮಾಡ್ತಾರಂದ್ರೆ ಹಿಂದಿನ ದಿವಸ ನೀರು ಬಿಟ್ಟಿರಬೇಕು. ಸೊ ಮರುದಿವಸ ಅದನ್ನ ಸಿಂಪಡಣೆ ಮಾಡ್ಬೇಕು, ಮತ್ತೆ ಸಿಂಪಡಣೆ ಮಾಡಿ 1 ದಿವಸ ಆದ್ಮೇಲೆ ಕಡ್ಡಾಯವಾಗಿ ನೀರು ಬಿಡಬೇಕು. ಅಕಸ್ಮಾತ್ ನೀರು ಬಿಡ್ಲಿಲ್ಲ ಅಂತಂದ್ರೆ ಭತ್ತ ಪೂರ್ತಿ ಹಳದಿಯಾಗಿ ಅದರ ಬೆಳವಣಿಗೆ ಕುಂಠಿತ ಆಗುತ್ತೆ. ಹಾಗಾಗಿ ರೈತರು ಇದನ್ನ ದಯವಿಟ್ಟು ಗಮನದಲ್ಲಿಟ್ಕೊಂಡು ಈ ಒಂದು ಕಳೆ ಹುಟ್ಟಿದ ಮೇಲೆ ಈ ಬಿಸ್ಪೆರ್ಬೆ ಸೋಡಿಯಂ ಮತ್ತೆ ಮೆಶಲ್ಪುರಾನ್ ಮಿಥೈಲ್ ಮತ್ತು ಕ್ಲೋರಿ ಮಿರಾನ್ ಇಥೈಲ್ ಅಂತೇಳಿ ಅಂತ ಹೇಳ್ತೀವಿ. ಸೊ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ನಾವು ಸಿಂಪಡಣೆ ಮಾಡೋದ್ರಿಂದ ಸಂಪೂರ್ಣವಾಗಿ ಕಳೆಗಳನ್ನ ಹತೋಟಿ ಮಾಡ್ಕೋದು. ಅಂದ್ರೆ ಈ ಏಕದಳ ಕಳೆಗಳು ಬರ್ತವೆ ಮತ್ತು ದ್ವಿದಳ ಕಳೆಗಳು ಬರ್ತವೆ, ಇವುಗಳನ್ನ ನಾವು ಸಂಪೂರ್ಣವಾಗಿ ಹತೋಟಿ ಮಾಡ್ಕೊಳ್ಬಹುದು. ಇದರಲ್ಲಿ ರಾಸಾಯನಿಕ ಗೊಬ್ಬರಗಳ ನಿರ್ವಹಣೆ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ, ಯಾವ್ಯಾವ ಹಂತದಲ್ಲಿ ಗೊಬ್ಬರಗಳನ್ನ ಬಳಸಬೇಕು? ಸಾಮಾನ್ಯವಾಗಿ ರೈತರು ನಾಟಿ ಭತ್ತಕ್ಕೆ ಯಾವ ರೀತಿಯಾಗಿ ಗೊಬ್ಬರ ಬಳಸ್ತಾರಲ್ಲ ಆ ರೀತಿಯಾಗಿ ಗೊಬ್ಬರ ಇದಕ್ಕೆ ಬಳಸೋದು ಬೇಕಾಗಿಲ್ಲ. ಸೊ ಆದ್ರೆ ನಮ್ಮ ಒಂದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರೈಚೂರಿನ ಒಂದು ಸಂಶೋಧನೆ ಶಿಫಾರಸಿನ ಮೇರೆಗೆ ಎಕರೆಗೆ 60 ಕೆಜಿ ಸಾರಜನಕ, 30 ಕೆಜಿ ರಂಜಕ ಮತ್ತು 30 ಕೆಜಿ ಪೊಟ್ಯಾಶ್ ಬೇಕಾಗುತ್ತೆ. ಅಂದ್ರೆ ಇದನ್ನ ನಾವು ಗೊಬ್ಬರಗಳಲ್ಲಿ ಪರಿವರ್ತನೆ ಮಾಡಿದಾಗ 1 ಎಕರೆಗೆ 2 ಕಾಲ್ ಚೀಲ ಯೂರಿಯಾ, 1 ಕಾಲ್ ಚೀಲ DAP ಮತ್ತು 1 ಚೀಲ ಪೊಟ್ಯಾಶ್ ಬೇಕಾಗುತ್ತೆ. ಸೊ ಇದನ್ನ ಸಮ ಪ್ರಮಾಣದಲ್ಲಿ 4 ಭಾಗ ಮಾಡಿಕೊಂಡು ಬಿತ್ತುವಾಗ 1 25% ಮತ್ತೆ ಒಂದು ತಿಂಗಳಾದ್ಮೇಲೆ 25%, ಮತ್ತೆ ಮತ್ತೊಂದು ತಿಂಗಳಾದ್ಮೇಲೆ 25%, ಮತ್ತು ಕುಸುಮ ಬರೋಕ್ಕಿಂತ ಮೊದಲು ಒಂದು 25% ಈ ತರ ಹಾಕೋದ್ರಿಂದ ಸೊ ಸುಮಾರು ಕೇವಲ 4 ಚೀಲ ಗೊಬ್ಬರದಲ್ಲಿ ನಾವು ಇದನ್ನ ನಿರ್ವಹಣೆ ಮಾಡಬಹುದು. ಬಹಳಷ್ಟು ಜನ ರೈತರು ಸೋನಾ ಮಸೂರಿಗೆ ಗೊಬ್ಬರ ಜಾಸ್ತಿ ಹಾಕ್ತಾರೆ ಮತ್ತು ಇನ್ನುಳಿದ ತಳಿಗಳಿಗೂ ಕೂಡ ಜಾಸ್ತಿ ಹಾಕ್ತಾರೆ. ಆದ್ರೆ RNR 15.048 ಬೆಳೀತಕ್ಕಂತ ರೈತರು, ಅಂದ್ರೆ ನಾಟಿ ಭತ್ತದಲ್ಲಿ ಆದ್ರೂ ಬೆಳಿಬಹುದು ಅಥವಾ ಕೂರಿಗೆ ಭತ್ತದಲ್ಲಿ ಬೆಳೆದಿರ್ತಕ್ಕಂತ ರೈತರು, ದಯವಿಟ್ಟು ಅವ್ರಿಗೆ ನಾನು ಒಂದು ಮನವಿ ಮಾಡ್ಕೊಳ್ಳೋದೇನಂದ್ರೆ, ಹೆಚ್ಚಿನ ಪ್ರಮಾಣದಲ್ಲಿ 4 ಚೀಲಕ್ಕಿಂತ ಗೊಬ್ಬರ ಜಾಸ್ತಿ ಹಾಕಿದ್ರಂದ್ರೆ RNR 15.048 ಅದು ಮಲಗಿ ಬಿಡುತ್ತೆ. ಹಾಗಾಗಿ ಇಳುವರಿ ಕಮ್ಮಿ ಆಗುತ್ತೆ, ಸುಮಾರು 25-30% ಇಳುವರಿ ಕಮ್ಮಿ ಆಗುತ್ತೆ. ಹಾಗಾಗಿ ದಯವಿಟ್ಟು ರೈತರು RNR 15.048 ಬಿತ್ತನೆ ಮಾಡ್ತಕ್ಕಂಥವ್ರು ಮತ್ತು ನಾಟಿ ಮಾಡ್ತಕ್ಕಂಥ ರೈತರು ಕೇವಲ 3-4 ಚೀಲ ಗೊಬ್ಬರ ಮಾತ್ರ 1 ಎಕರೆಗೆ ಬಳಸಬೇಕಾಗುತ್ತೆ. ಸರ್, ಭತ್ತದ ಕೂರಿಗೆ ಬಿತ್ತನೆ ಬೇಸಾಯ ಕ್ರಮದಲ್ಲಿ ನೀರಿನ ನಿರ್ವಹಣೆ ಹೇಗೆ ಮಾಡಬೇಕು ಸರ್? ನೀರಿನ ಪ್ರಮಾಣ ಎಷ್ಟೆಷ್ಟು, ಯಾವ ಯಾವ ಹಂತದಲ್ಲಿ ಕೊಡ್ಬೇಕು? ಇದು ಒಂದು ಬಹಳ ಪ್ರಮುಖವಾಗಿರ್ತಕ್ಕಂತ ಪ್ರಶ್ನೆ ಸರ್. ಯಾಕಂದ್ರೆ ನಾಟಿ ಮಾಡ್ತಕ್ಕಂಥ ಭತ್ತರು ಸುಮಾರು 1-3 ಇಂಚು ಅಥವಾ 1 ಗೇಣು 1 ಅಡಿ ನೀರ್ ನಿಲ್ಲಿಸ್ತಿರ್ತಾರೆ. ಸೊ ಇದರಲ್ಲಿ ನೀರ್ ನಿಲ್ಸೋದು ಬೇಕಾಗಿಲ್ಲ. ನಾವ್ ಹೇಗೆ ತೊಗರಿಗೆ ಅಥವಾ ಮೆಕ್ಕೆಜೋಳಕ್ಕೆ ಅಥವಾ ಜೋಳಕ್ಕೆ ಅಥವಾ ಬೇರೆ ಬೆಳೆಗಳಿಗೆ ನಾವು ನೀರ್ ಹಾಕ್ತಿರ್ತೇವಲ್ಲ, ಸೊ ಒಂದು 10-15 ದಿವಸಕ್ಕೊಂದ್ಸರಿನೂ ಕೂಡ ಇದನ್ನ ನೀರ್ ಮಾಡಬಹುದು. ಆದ್ರೆ ಇಲ್ಲಿ ನಾವು ಕೆಸರು ಮಡಿ ಮಾಡಿ ಬಿತ್ತೋದಿಲ್ಲ. ಸೊ ಕೆಸರು ಮಡಿ ಮಾಡದೇ ಇದ್ದಿದ್ರಿಂದ ಸೊ ನಾವು ನೀರು ಮಾಡಿದ ದಿವಸ ಎಷ್ಟೇ ನೀರ್ ಬಿಟ್ಟರು ಕೂಡ ಮರುದಿವಸ ಅದು ಭೂಮಿನಲ್ಲಿ ಬಸ್ಕೊಂಡು ಹೋಗುತ್ತೆ. ಹಾಗಾಗಿ 10-15 ದಿವಸಕ್ಕೆ ಒಂದ್ಸರಿ ನೀರ್ ಹಾಕಿದ್ರು ಕೂಡ ಸಾಕು. ಅಂದ್ರೆ ನಾವು ಕೂದಲೆಳೆಯಷ್ಟು ಬಿರುಕು ಬಿಟ್ಟಾಗ ಅಥವಾ ಅಂಗಾಲಿಗೆ ಸ್ವಲ್ಪ ಹಸಿ ಹತ್ತಿದಾಗ ಮಾತ್ರ ನಾವು ನೀರ್ ಮಾಡ್ಬೇಕು ಅಂತ ಹೇಳ್ತೇವೆ. ಅಥವಾ ಭೂಮಿ ಸ್ವಲ್ಪ ಒಣಗಿದ್ದು ಕೂಡ, ಹೇಗೆ ನಾವು ಜೋಳಕ್ಕೆ ಅಥವಾ ಮೆಕ್ಕೆಜೋಳಕ್ಕೆ 8-10 ದಿವಸ ಅಥವಾ 10-15 ದಿವಸಕ್ಕೊಂದ್ಸರ ನೀರ್ ಹಾಕ್ತೇವಲ್ಲ, ಆ ನಿಟ್ಟಿನಲ್ಲಿನೂ ಕೂಡ ನಾವು ನೀರ್ ಹಾಕಿಸ್ಕೋಬಹುದು. ರೋಗ ನಿರ್ವಹಣೆ ಬಗ್ಗೆ ಸ್ವಲ್ಪ ತಿಳಿಸಿ ಸರ್, ಯಾವ್ಯಾವ ರೋಗಗಳು ಬರಬಹುದು ಅದನ್ನ ಹೇಗೆ ನಿಯಂತ್ರಿಸಿಕೊಳ್ಳಬೇಕಾಗುತ್ತೆ? ಹಾ, ರೈತರು ಕೂಡ ಬಹಳಷ್ಟು ಖರ್ಚು ಮಾಡ್ತಕ್ಕಂಥದ್ದು. ಎರಡನೇದು ಅಂದ್ರೆ ಒಂದು ಕಳೆಗಳ ನಿಯಂತ್ರಣೆಗೆ ಖರ್ಚು ಮಾಡ್ತಾರೆ, ಎರಡನೇದು ಕೀಟ ಮತ್ತು ರೋಗಗಳ ಬಗ್ಗೆ ಜಾಸ್ತಿ ಖರ್ಚು ಮಾಡ್ತಿರ್ತಾರೆ. ಆದ್ರೆ ಪ್ರಮುಖವಾಗಿ ಭತ್ತದಲ್ಲಿ ಬರ್ತಕ್ಕಂಥ ಕೀಟಗಳು ಅಂತಂದ್ರೆ, ಒಂದು ಕಾಂಡ ಕೊರಕ. ಕಾಂಡ ಕೊರಕ ಅಂದ್ರೆ ಭತ್ತ ಮಾಡಿದ 15-20 ದಿವಸದೊಳಗೆ ಬಹಳಷ್ಟು ಪ್ರಮಾಣದಲ್ಲಿ ಇದು ಭತ್ತಕ್ಕೆ ಬರುತ್ತೆ. ಸೊ ಅದನ್ನ ಕಾಂಡ ಕೊರಕದ ಹುಳವನ್ನ ಕಂಟ್ರೋಲ್ ಮಾಡ್ಬೇಕು ಅಂತಂದ್ರೆ, ನಾವು ಈಗ ಪ್ರೊಪೆನಪಾಸ್ ಅಂತ ಬರುತ್ತೆ ಅಥವಾ ಅಸಿಪೇಟ್ ಅಂತ ಬರುತ್ತೆ ಅಥವಾ ಕೊರೋಜಿನ್ ಅಂತ ಬರುತ್ತೆ, ಇವುಗಳನ್ನ ಯಾವ್ದಾದ್ರು ಒಂದು ಕೀಟನಾಶಕವನ್ನ ಭತ್ತ ನಾಟಿ ಮಾಡಿದ ಅಥವಾ ಭತ್ತ ಹುಟ್ಟಿದ ಒಂದು 15-20 ದಿವಸಕ್ಕೆ ಒಂದ್ಸರಿ ಸಿಂಪಡಣೆ ಮಾಡ್ಬೇಕಾಗುತ್ತೆ. ಇನ್ನೊಂದು, ಎಲೆ ಮಡಿಸ್ಕೊಂಡು ಒಂದು ಹುಳ ಬರುತ್ತೆ, ಅಂದ್ರೆ ಎಲೆಯನ್ನ ಸುರುಳಿ ಮಾಡಿಕೊಂಡು ಒಳಗಡೆ ಒಂದು ಹುಳ ಕೂತಿರುತ್ತೆ. ಸೊ ಅದನ್ನು ಕೂಡ ಅದನ್ನ ಹತೋಟಿ ಮಾಡ್ಬೇಕಂದ್ರೆ, ನಾನು ಈಗಾಗಲೇ ಹೇಳಿದ್ರಲ್ಲಿ ಪ್ರೊಪೆನಪಾಸ್ ಆಗಿರ್ಲಿ ಅಥವಾ ಅಸಿಪೇಟ್ ಆಗಿರ್ಲಿ ಅಥವಾ ಕ್ಲೋರಂಟ್ರನೆಲ್ ಅಂತ ಕರಿತೀವಿ, ಸೊ ಅದರಲ್ಲಿ ಯಾವ್ದಾದ್ರು ಒಂದು ಸರಿ ನಾವು ಒಂದನ್ನ ಸಿಂಪಡಣೆ ಮಾಡಿದ್ರೆ ಅದು ಹತೋಟಿಯನ್ನ ಮಾಡ್ಕೊಳ್ಬಹುದು. ಮೂರನೇದು, ನಮಗೆ ಈಗ ರೋಗಗಳು ಬರ್ತವೆ. ಒಂದು ಎಲೆ ಮಚ್ಚೆ ರೋಗ ಅಥವಾ ಅಂಗಮಾರಿ ರೋಗ ಅಂತ ಕರಿತೀವಿ, ಸೊ ಅದಕ್ಕೆ BLB ಅಂತ ಕರಿತೀವಿ. ಸೊ ಅದನ್ನ ನಮಗೆ ಚಳಿ ಜಾಸ್ತಿ ಇದ್ದಾಗ ಭತ್ತದಲ್ಲಿ ಕಂಡು ಬರುತ್ತೆ. ಸೊ ಅದನ್ನ ಹತೋಟಿ ಮಾಡ್ಬೇಕಂದ್ರೆ ಕಾಪರ್ ಆಕ್ಸಿಕ್ಲೋರೈಡ್ ಅಂತ COC ಅಂತ ಕರೀತಾರೆ, ಮತ್ತೆ ಸ್ಟ್ರೆಪ್ಟೋಸೈಕ್ಲಿನ್ ಅಂತ ಕರಿತೀವಿ. ಸೊ ಅದನ್ನ ಎರಡನ್ನು ಸೇರಿಸ್ಕೊಂಡು ಅದ್ರ ಜೊತೆಗೆ ಯಾವುದೇ ಒಂದು ಕೀಟನಾಶಕ ಅಥವಾ ಗೊಬ್ಬರಗಳನ್ನ ಮಿಕ್ಸ್ ಮಾಡ್ಕೊಂಡು ಮಾಡಬಾರ್ದು. ಕಾಪರ್ ಆಕ್ಸಿಕ್ಲೋರೈಡ್ ಮತ್ತು ಸ್ಟ್ರೆಪ್ಟೋಸೈಕ್ಲಿನ್ ಅನ್ನ ಬಳಸ್ಕೊಂಡು ಸಿಂಪಡಣೆ ಮಾಡಿದ್ರೆ BLB ಅನ್ನ ಕಂಟ್ರೋಲ್ ಮಾಡಬಹುದು. ಆಮೇಲೆ ಇನ್ನು ಬಡ್ಡೆ ಕೊಳೆ ರೋಗ ಅಂತ ಬರುತ್ತೆ, ಹೆಕ್ಸಾಕೋನಜೋಲ್ ಅಂತ ಸಿಗುತ್ತೆ, ಹೆಕ್ಸಾಕೋನಲ್ ಅನ್ನ 1 ml 1 ಲೀಟರ್ ನೀರಿನಲ್ಲಿ ಬಳಸ್ಕೊಂಡು ಸೊ ಅದನ್ನ ಸಿಂಪಡಣೆ ಮಾಡಬಹುದು. ಇನ್ನು ಕುತ್ತಿಗೆ ಕೊಳೆ ರೋಗ ಅಂತ ಭತ್ತದಲ್ಲಿ ಬರುತ್ತೆ, ಸೊ ಅದಕ್ಕೆ ನಾವು ಏನಾದ್ರೂ ಈ ಟ್ರೈಸೈಕ್ಲೋಜಲ್ ಅಂತ ಕರಿತೀವಿ, ಟ್ರೈಸೈಕ್ಲೋಜಲ್ ಅನ್ನ ನಾವು 1 ಲೀಟರ್ನ 3 ಎಕರೆಗೆ ಬಳಸ್ಕೊಂಡು ಸಿಂಪಡಣೆ ಮಾಡಬಹುದು. ಇಲ್ಲ ಮರ್ಜರ್ ಅಂತ ಸಿಗುತ್ತೆ, ಅದನ್ನಾದ್ರೂ ಸಿಂಪಡಣೆ ಮಾಡಬಹುದು. ಇಲ್ಲ ಕಾರ್ಬನ್ ಡೈಜಮ್ ಪ್ಲಸ್ ಮ್ಯಾಂಕೋಜಬ್ ಅಂತ ಬರುತ್ತೆ, ಅದನ್ನಾದ್ರೂ ಸಿಂಪಡಣೆ ಮಾಡಿಕೊಂಡು ಈ ರೋಗಗಳನ್ನ ಹತೋಟಿ ಮಾಡ್ಕೊಳ್ಬಹುದು. ಕೂರಿಗೆ ಬಿತ್ತನೆ ಕ್ರಮದಲ್ಲಿ ಭತ್ತದಲ್ಲಿ ಇಳುವರಿ ಪ್ರಮಾಣ ಹೇಗೆ ಬರುತ್ತೆ, ಎಷ್ಟು ಬರ್ತದೆ ಅಂದ್ರೆ ಸಾಂಪ್ರದಾಯಿಕವಾಗಿರ್ತಕ್ಕಂತ ಬಿತ್ತನೆ ಪದ್ಧತಿಗೂ ಇಲ್ಲಿಗೂ ಎಷ್ಟು ವ್ಯತ್ಯಾಸ? ಈ ನಾಟಿ ಭತ್ತಕ್ಕೆ ನಾವು ಹೋಲಿಸಿ ನೋಡಿದ್ರೆ, ಈ ಒಂದು ಕೂರಿಗೆ ಭತ್ತದಲ್ಲಿ ಸುಮಾರು 28-30 ಕ್ವಿಂಟಲ್ ಇಳುವರಿಯನ್ನ ತೆಗೆದುಕೊಳ್ಬಹುದು. ಅಂದ್ರೆ ನಾಟಿ ಭತ್ತಕ್ಕೆ ಹೋಲಿಸಿ ಮಾಡಿದ್ರೆ 1-1.5 ಕ್ವಿಂಟಲ್ ಇಳುವರಿ ಜಾಸ್ತಿ ಬರುತ್ತೆ. ಯಾಕೆ ಜಾಸ್ತಿ ಬರುತ್ತೆ ಅಂದ್ರೆ, ನಾವು ಬೇಗನೆ ಬಿತ್ತನೆ ಮಾಡ್ತೀವಿ, ಆಮೇಲೆ ಭತ್ತ ನಾಟಿ ಮಾಡಿದಾಗ ಸಸಿಗಳನ್ನ ಕಿತ್ತು ಹಚ್ಚಿದಾಗ ಮೂಲ ಹೊಲದಲ್ಲಿ ಸುಮಾರು 4-5 ದಿವಸ ಶಾಕ್ ಟ್ರೀಟ್ಮೆಂಟ್ ಅಂತ ಕರಿತೀವಿ. ಅಂದ್ರೆ ಮೊದ್ಲಿನ ಸಸಿ ಒಣಗಿ ಹೊಸ ಚಿಗರು ಬರಬೇಕು ಅಂದ್ರೆ, ಸೊ ಅದು ಒಂದಾಗುತ್ತೆ. ಆಮೇಲೆ ಅದರಲ್ಲಿ ಈ ಮರಿಗಳು ಅಂದ್ರೆ ಟಿಲ್ಲರ್ಸ್ ಅಂತ ಕರಿತೀವಿ, ಅದು ತಡವಾಗಿ ಬರ್ತಾವ ನಾಟಿ ಭತ್ತದಲ್ಲಿ. ಇಲ್ಲಿ ನಾವು ನೇರವಾಗಿ ಹೊಲದಲ್ಲಿ ಬಿತ್ತನೆ ಮಾಡೋದ್ರಿಂದ ಒಂದೇ ಸರಿನೇ ಅವು ಟಿಲ್ಲರ್ಸ್ ಬರ್ತವೆ, ಮತ್ತೆ ಒಂದೇ ಸರಿನೇ ತೆನೆ ಬಿಡ್ತವೆ, ಮತ್ತು ಒಂದೇ ಸರಿನೇ ಅದು ಕಾಳುಗಳು ಮಾಗ್ತವೆ. ಹಾಗಾಗಿ ಕಾಳುಗಳು ಕೂಡ ಪಿಂಡ ಅಂತ ಕರಿತೀವಿ, ಅಂದ್ರೆ ದಪ್ಪ ಆಗಿ ಚೆನ್ನಾಗಿ ಬೆಳ್ತವೆ. ಸೊ ನಾಟಿ ಭತ್ತಕ್ಕೆ ಹೋಲಿಸಿ ನೋಡಿದ್ರೆ 1-1.5 ಕ್ವಿಂಟಲ್ ಇಳುವರಿಯನ್ನ ನಮ್ಮ ಒಂದು ಸಿರಿಗುಪ್ಪ ಪಕ್ಕದಲ್ಲಿ ಇರ್ತಕ್ಕಂತ ಒಬ್ಬ ಪ್ರಗತಿಪರ ರೈತರು ಎಕರೆಗೆ 60-65 ಚೀಲ ಇಳುವರಿಯನ್ನ ಪಡೆದಿರ್ತಕ್ಕಂಥದ್ರ ನೋಡಿದ್ವಿ. ಅಂದ್ರೆ ಒಂದು ಚೀಲ 70 ಕೆಜಿ ಇರುತ್ತೆ, ಸೊ 42 ಕ್ವಿಂಟಲ್ ನಿಂದ ಹಿಡ್ಕೊಂಡು 44 ಕ್ವಿಂಟಲ್ ಇಳುವರಿಯನ್ನ 1 ಎಕರೆಗೆ ಪಡೆದದ್ದನ್ನು ಕೂಡ ನಾವು ಬಹಳಷ್ಟು ಇವತ್ತು ರೈತರ ಹೊಲದಲ್ಲಿ ನೋಡಿದ್ದೀವಿ. ಅಂತ ಇದರಲ್ಲಿ ಇಳುವರಿ ಜಾಸ್ತಿ ಬರುತ್ತೆ. ರೈತರು ಈ ಕೂರಿಗೆ ಬಿತ್ತನೆ ಕ್ರಮದಲ್ಲಿ ಭತ್ತವನ್ನ ಬಿತ್ತನೆ ಮಾಡಿದ್ರೆ ಒಂದಿಷ್ಟು ಹೆಚ್ಚು ಲಾಭವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ವಿಶೇಷವಾಗಿ ನೀವು ಹೇಳಿದಾಗೆ ಖರ್ಚು ಕಡಿಮೆ ಬರ್ತಾ ಇದೆ ಇದರಲ್ಲಿ. ಆಮೇಲೆ ಔಷಧಿಗಳ ನಿರ್ವಹಣೆ ವೆಚ್ಚವೂ ಸಹಿತ ಕಡಿಮೆ ಇರ್ತದೆ, ರಸಗೊಬ್ಬರಗಳ ಬಳಕೆಯೂ ಸಹಿತ ಕಡಿಮೆ ಇರ್ತದೆ. ಇಷ್ಟೆಲ್ಲ ಲಾಭ ಇದ್ರೂ ಸಹಿತ ರೈತರು ಈ ನಿಟ್ಟಿನಲ್ಲಿ ಎಷ್ಟು ಪ್ರಮಾಣದಲ್ಲಿ ತೊಡ್ಕೊಂಡಿದ್ದಾರೆ ನಿಮ್ಮ ಪ್ರಕಾರ ಸರ್? ಸೊ ಈಗಾಗಲೇ ಒಂದು 15 ದಿವಸ ಮೊದಲೇ ಮಳೆ ಬಂದದ್ರಿಂದ ಸುಮಾರು ಈಗ ನಮ್ಮ ಬಳ್ಳಾರಿ ಸುತ್ತಮುತ್ತ ಇರ್ಬೋದು ಅಥವಾ ರಾಯಚೂರು ಸುತ್ತ ಅಂದ್ರೆ ಸಿಂಧೂರ್ ಸುತ್ತಮುತ್ತ ಇರ್ಬೋದು, ಗಂಗಾವತಿ ಸುತ್ತಮುತ್ತ ಇರ್ಬೋದು, ಈಗ ಒಂದಿಷ್ಟು ಜನ ಈಗಾಗಲೇ ಕೂರಿಗೆ ಬತ್ತನೆಯನ್ನ ಕೈಗೊಂಡಿದ್ದಾರೆ. ನಮ್ಮ ಒಂದು ಸಿರಿಗೋಪ ಪಕ್ಕದಲ್ಲಿ ಕರ್ಜುನೂರ್ ಅಂತ ಗ್ರಾಮ ಇದೆ. ಇಡೀ ಗ್ರಾಮನೇ ಹೋದರ್ಸ ಕೂರಿಗೆ ಭತ್ತವನ್ನ ಬಿತ್ತನೆ ಮಾಡಿರ್ತಕ್ಕಂಥದ್ದು. ನಾಟಿ ಭತ್ತಕ್ಕೆ ಹೋಗಿರ್ಲಿಲ್ಲ, ಅನಿವಾರ್ಯ ಕಾರಣ ಮಳೆ ಬರ್ತಿದ್ರಿಂದ ಅದನ್ನ ಕೆಡಿಸಿ ಒಂದು 50% ಉಳಿಸ್ಕೊಂಡ್ರು. ಈಗಾಗಲೇ ಹೆಚ್ಚಿನ ಪ್ರಮಾಣದಲ್ಲಿ ಈಗ ಸಿರಿಗುಪ್ಪ ಸುತ್ತಮುತ್ತ ಮತ್ತು ಬಳ್ಳಾರಿ ಸುತ್ತಮುತ್ತ ಅನೇಕ ಜನರು ಈಗ ಕೂರಿಗೆ ಭತ್ತವನ್ನ ಅಳವಡಿಸಿಕೊಳ್ತಾ ಇದ್ದಾರೆ. ಓಹೋ, ಆದ್ರೂ ರೈತರಿಗೆ ಎಲ್ಲೋ ಒಂದ್ ಕಡೆಗೆ ಇದ್ರ ಬಗ್ಗೆ ಹಿಂದೇಟಾಗ್ತಾ ಇದಾರೆ ಅಂತ ಒಂದ್ ನಿಮ್ಮ ಮಾತಿನಲ್ಲಿ ಗೊತ್ತಾಗ್ತದೆ. ಯಾಕ ಅವ್ರು ಏನ್ ಕಾರಣಕ್ಕಾಗಿ ಮುಂದಾಗ್ತಾ ಇಲ್ಲ ಸರ್ ಕೂರಿಗೆ ಭತ್ತನ? ಇದಕ್ಕೆ ಪ್ರಮುಖವಾಗಿ ತಾವು ಕೇಳಿದ ಪ್ರಶ್ನೆ ಪ್ರಕಾರ ನಮಗೆ ಮುಂಗಾರು ಮಳೆ ಬೇಗನೆ ಪ್ರಾರಂಭ ಆಯ್ತು ಅಂತಂದ್ರೆ ಕಾಲುವೆ ನೀರು ತಮಗೆ ಗೊತ್ತಿದ್ದಾಗ ಜುಲೈ 11ನೇ ತಾರೀಕಿಗೆ ನೀರು ಬಿಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಬೇಗನೆ ನಮಗೆ ಜೂನ್ ತಿಂಗಳಲ್ಲಿ, ಮೇ ಕೊನೆ ವಾರದಲ್ಲಿ ಅಥವಾ ಜೂನ್ ತಿಂಗಳಲ್ಲಿ ಮಳೆ ಬಂತು ಅಥವಾ ಈಗ ಕೆರೆ ಕೃಷಿ ಇಲಾಖೆಯಿಂದ ಮಾಡಿರ್ತಕ್ಕಂತ ಕೃಷಿ ಹೊಂಡದಲ್ಲಿ ನೀರಿತ್ತು ಅಥವಾ ಈ ಒಂದು ಕೊಳವೆ ಬಾವಿನಲ್ಲಿ ನೀರಿತ್ತು ಅಂತಂದ್ರೆ ಅಂತ ರೈತರು ಬೇಗನೆ ಬಿತ್ತನೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಆದ್ರೆ ಕಾಲುವೆಯನ್ನೇ ನಂಬಿಕೊಂಡು ಇರತಕ್ಕಂತ ರೈತರು ಈ ಕಡೆ ಬಿತ್ತನೆ ಮಾಡ್ಬೇಕು ಅಥವಾ ಕಾಲುವೆ ನೀರಿಗೆ ಕಾಯಬೇಕು ಅಂತಕ್ಕಂತ ಗೊಂದಲದಲ್ಲಿ ಇರ್ತಾರೆ. ಸೊ ಹಾಗಾಗಿ ಕಾಲುವೆ ನೀರು ಏನಾದ್ರೂ ತಡವಾಗಿ ಬಿಡೋದು ಅಂತ ಅವ್ರಿಗೆ ಗೊತ್ತಾಯ್ತು ಅಂದ್ರೆ ಮಳೆ ಬೇಗನೆ ಬಂತು ಅಂದ್ರೆ ಬಹಳಷ್ಟು ಜನ ಕೂರಿಗೆ ಭತ್ತದ ಪದ್ಧತಿಗೆ ಮಾರು ಹೋಗ್ತಾರೆ ಸರ್. ಅಂದ್ರೆ ಈಗ ಬೇರೆ ರೈತರು ಕೊಳವೆ ಬಾವಿ ಇರೋರು, ಕೆರೆ ನೀರು, ಬೇರೆ ಬೇರೆ ಅಲ್ಲಿ ತಮ್ಮದೇ ಹೊಲದಲ್ಲಿ ಇರ್ತಕ್ಕಂತ ನೀರಿನ ಸಂಪನ್ಮೂಲ ಇರೋರು ಕೂರಿಗೆ ಬಿತ್ತನೆಗೆ ಮುಂದಾಗ್ಬಹುದು. ಅವ್ರು ಆರಾಮಾಗಿ ಕೂರಿಗೆ ಭತ್ತದ ಪದ್ಧತಿಯನ್ನ ಅಳವಡಿಸ್ಕೊಳ್ಬಹುದು ಸರ್. ವಿಶೇಷವಾಗಿ ಬೀಜದ ಉಳಿತಾಯ, ಖರ್ಚು ಕಮ್ಮಿ ಆಗುತ್ತೆ, ಮತ್ತೆ ಕೀಟ ರೋಗದ ಬಾಧೆ ಕಮ್ಮಿ ಆಗುತ್ತೆ, ರಾಸಾಯನಿಕ ಗೊಬ್ಬರಗಳ ಪ್ರಮಾಣನು ಕೂಡ ಕಮ್ಮಿ ಆಗುತ್ತೆ. ಎಲ್ಲಾ ರೀತಿ ನೋಡಿದಾಗ ಅವ್ರಿಗೆ ಒಂದು ಎಕರೆಗೆ ಸುಮಾರು, ನಾನು ಮೊದಲೇ ಹೇಳ್ದಂಗೆ, ಎಕರೆಗೆ 8,000-12,000 ರೂಪಾಯಿ ಖರ್ಚನ್ನ ಒಂದು ಎಕರೆಗೆ ಉಳಿತಾಯ ಮಾಡ್ಕೊಳ್ಬಹುದು. ಹಾಗೆ ಬಸವಣ್ಣಪ್ಪರೇ, ನಮ್ಮ ರೈತರು ನಮ್ಮ ಕೇಳುಗರು ಕೂರಿಗೆ ಪದ್ಧತಿಯಲ್ಲಿ ಭತ್ತದ ಬಿತ್ತನೆಗೆ ಮುಂದಾಗ್ಬೇಕು ಅನ್ನೋದಾದ್ರೆ ನಿಮ್ಮ ಸರ್ಕಾರ ತುಂಬಾ ಅಗತ್ಯವಾಗಿರ್ತದೆ, ನಿಮ್ಮ ಇಲಾಖೆ ಒಂದು ನಿಮ್ಮ ಸರ್ಕಾರ ಅಗತ್ಯವಾಗಿರ್ತದೆ, ನಿಮ್ಮ ಸಲಹೆಗಳು ಬೇಕಾಗ್ತದೆ, ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಅವ್ರಿಗೆ ಕೊಡ್ಬೋದಾ, ರೈತರು ನಿಮ್ಮನ್ನ ಸಂಪರ್ಕಿಸಿ ಸರ್? ಸೊ ನಮ್ಮ ರೈತರು ಯಾವಾಗಾದ್ರೂ ನನಗೆ ಫೋನ್ ಮಾಡಬಹುದು. ನನ್ನ ಹೆಸರು ಡಾಕ್ಟರ್ ಬಸವಣ್ಣಪ್ಪ ಎಂ ಎ ಅಂತ ಹೇಳಿ. ಸೊ ನನ್ನ ಒಂದು ದೂರವಾಣಿ ಸಂಖ್ಯೆ 9460639633 ಅಂದ್ರೆ 9480696333. ಕೇಳುಗರೆ, ಕೂರಿಗೆ ಬಿತ್ತನೆಯ ಪದ್ಧತಿಯಲ್ಲಿ ಭತ್ತವನ್ನ ಬೆಳೆಯಬಹುದು. ಇದರಲ್ಲೂ ಸಹಿತ ಸಾಕಷ್ಟು ಸುಧಾರಿತ ಕ್ರಮಗಳು ಈಗಾಗಲೇ ಜಾರಿಗೆ ಬಂದಿವೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ರೈತರು ಒಂದಿಷ್ಟು ಮುಂದೆ ಬಂದ್ರೆ ವೆಚ್ಚವನ್ನು ಸಹಿತ ಕಡಿಮೆ ಮಾಡ್ಕೊಳ್ಬಹುದು, ನೀರಿನ ವ್ಯಯವನ್ನು ಸಹಿತ ಕಡಿಮೆ ಮಾಡ್ಕೊಳ್ಬಹುದು. ಹಾಗಾಗಿ ಹಣಕಾಸನ್ನ ಉಳಿಸುವುದರ ಜೊತೆಗೆ ಉತ್ತಮ ಇಳುವರಿಯನ್ನ ಪಡೆದುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ರೈತರು ಸಹಿತ ತಜ್ಞರನ್ನ ಸಂಪರ್ಕಿಸಿ ಕೂರಿಗೆ ಭತ್ತದ ಸುಧಾರಿತ ಬೇಸಾಯ ಕ್ರಮಕ್ಕೆ ತಾವು ಮುಂದಾಗಬೇಕು ಅಂತ ಹೇಳಿ ಹೇಳ್ತಾ ಇದ್ದೀನಿ. ಜೊತೆಗೆ ನಮ್ಮ ಬಸವಣ್ಣಪ್ಪರ ನಂಬರ್ ಅನ್ನ ಈಗಾಗಲೇ ಅವ್ರು ಹೇಳಿದ್ರೆ ಮತ್ತೊಮ್ಮೆ ನಾನು ಹೇಳ್ತೀನಿ, 9480696333. ಇದು ಡಾಕ್ಟರ್ ಬಸವಣ್ಣಪ್ಪ ಅವರ ದೂರವಾಣಿ ಸಂಖ್ಯೆ. ಅವರಿಗೆ ನೀವು ಕರೆ ಮಾಡಬಹುದು, ಅಗತ್ಯವಾಗಿರ್ತಕ್ಕಂಥ ಸಲಹೆ ಮಾರ್ಗದರ್ಶನಗಳನ್ನ ಪಡೆದುಕೊಳ್ಬಹುದು ಅಂತ ಹೇಳ್ತಾ ನಮ್ಮ ಇವತ್ತಿನ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ರೈತರಿಗೆ ಕೂರಿಗೆ ಭತ್ತದ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ ಶ್ರೀಯುತ ಡಾಕ್ಟರ್ ಬಸವಣ್ಣಪ್ಪ ಅವರೇ. ನಮ್ಮೆಲ್ಲ ರೈತರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಕೂರಿಗೆ ಭತ್ತ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ಡಾಕ್ಟರ್ ಎಂ ಎ ಬಸವಣ್ಣಪ್ಪ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ರೈತ ಬಾಂಧವರೇ, ಈಗ ಕೇಳೋಣ ಒಂದು ಕೃಷಿ ಗೀತೆಯನ್ನ. ಈಗ ಒಂದು ವಾಣಿಜ್ಯ ಪ್ರಕಟಣೆ. झरने का पानी भी बंद, लैंड स्लाइड होने के लक्षण, अरे सब लोग इकट्ठे हो, क्या खबर है डाग बाबू? खबर कुछ ठीक नहीं है काका, लैंड स्लाइड होने का खतरा है, अरे किसी सुरक्षित स्थान पर चलना पड़ेगा। कैसे कैसे घर बार छोड़ दे? अरे घर की चिंता छोड़ो, जल्दी से अपना सेफ्टी किट और जरूरी कागजात लेकर किसी सुरक्षित स्थान पर पहुँचो। लैंडस्लाइड हुआ था और इसके दोबारा आने के आसार हैं। आपके हित में तत्पर NDMA। बंदा बंदा ने गिल योगे, बंदा बंदा ने गिल योगे, बंदा बंदा ने गिल योगे, बंदा बंदा ने गिल योगे, बंदा बंदा ने गिल योगे, बंदा बंदा ने गिल योगे। भूमिय बदुकनु सरिदारी गेतरलु अस्थिर बाळनु सुस्थिर गोळिसलु, भूमिय बदुकनु सरिदारी गेतरलु अस्थिर बाळनु सुस्थिर गोळिसलु, बंदा बंदा ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ. ರಾಸಾಯನಿಕದ ಭ್ರಾಂತಿಯ ಅಳಿಸಲು ಸಾವಯವದ ಕ್ರಾಂತಿಯ ತರಲು, ರಾಸಾಯನಿಕದ ಭ್ರಾಂತಿಯ ಅಳಿಸಲು ಸಾವಯವದ ಕ್ರಾಂತಿಯ ತರಲು, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ. ಸಾವಯವದ ಶಕ್ತಿಯ ಅರುಹಲು ಸ್ವಾವಲಂಬನೆಯ ಪಾಠವ ಕಲಿಸಲು, ಸಾವಯವದ ಶಕ್ತಿಯ ಅರುಹಲು ಸ್ವಾವಲಂಬನೆಯ ಪಾಠವ ಕಲಿಸಲು, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ. ಬಂದ ಬಂದ ನೇಗಿಲ ಯೋಗಿ, ತಂದ ತಂದ ಆನಂದದ ಅಡಗಿ, ಬಂದ ಬಂದ ನೇಗಿಲ ಯೋಗಿ, ತಂದ ತಂದ ಆನಂದದ ಅಡಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ. ಇದುವರೆಗೆ ಕೃಷಿ ಗೀತೆಯನ್ನ ಕೇಳಿದಿರಿ. ಈಗ ಕೇಳಿ ಹವಾಮಾನ ವರದಿಯನ್ನ. ನಮಸ್ಕಾರ ರೈತ ಬಾಂಧವರೇ, ಈಗ ನಾನು ಜಿಲ್ಲೆಯ ಹವಾಮಾನದ ಪರಿಸ್ಥಿತಿ ಮತ್ತು ಈ ಹವಾಮಾನದ ಮುನ್ಸೂಚನೆಗೆ ಅನುಸಾರವಾಗಿ ರೈತ ಬಾಂಧವರು ಕೈಗೊಳ್ಳಬೇಕಾದ ಕೃಷಿ ಚಟುವಟಿಕೆಗಳ ಬಗ್ಗೆ ಒಂದಿಷ್ಟು ಕೃಷಿ ಸಲಹೆಗಳು ಹೇಳಲು ಇಷ್ಟಪಡ್ತೇನೆ. ರೈತ ಬಾಂಧವರೇ, ನಮ್ಗೆ ಈ ಮುಂಗಾರಿನ ಮಳೆ ನಿಧಾನವಾಗಿ ಸ್ಟಾರ್ಟ್ ಆಯ್ತು ಜೂನ್ಲಿಂದ. ಸೊ ಅಲ್ಲಿಂದ ನಮ್ಗೆ ನಿಧಾನವಾಗಿ ಸ್ಟಾರ್ಟ್ ಆಗಿ ಕಳೆದ ಒಂದು ವಾರದಿಂದ ನಮಗೆ ಸತತವಾಗಿ ತುಂತುರು ಮಳೆ ಆಗ್ತಾ ಇದೆ ಜಿಲ್ಲೆಯಾದ್ಯಂತ. ಈ ಮುಂಗಾರು ಮಳೆಯನ್ನ ನಾವು ಪರಿಗಣಿಸೋದಾದರೆ ಇಲ್ಲಿವರೆಗೂ ಅಂದ್ರೆ ಜೂನ್ಲಿಂದ ಇವತ್ತಿನವರೆಗೂ ನಮಗೆ ಸುಮಾರು 105 mm ಮಳೆ ಆಗಿದೆ. ಅಂದ್ರೆ ಸರಾಸರಿ ನಮಗೆ 86 mm ಆಗ್ಬೇಕಾಗಿತ್ತು. ಅಂದರೆ 20% ನಮಗೆ ಸರಾಸರಿಗಿಂತ ಹೆಚ್ಚಿನ ಮಳೆ ಜಿಲ್ಲೆಯಾದ್ಯಂತ ದಾಖಲಾಗಿದೆ. ಆಮೇಲೆ ಈಗ ಕಳೆದ ಒಂದು ವಾರದಲ್ಲಿ ಸತತವಾಗಿ ತುಂತುರು ಮಳೆ ಸುರಿತಾ ಇರುವುದರಿಂದ ರೈತ ಬಾಂಧವರು ತಮ್ಮ ಕೃಷಿ ಚಟುವಟಿಕೆ ಎಲ್ಲ ನಿಂತಿದ್ದಾವೆ. ಸೊ ಅಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ನಾವು ಈಗ ಮಳೆ ನೀರು ಹೊಲದಲ್ಲಿ ನಿಲ್ಲದ ಹಾಗೆ ನಾವು ಬಸಿಗಾಲುವೆಗಳನ್ನ ಮಾಡಿ ಹೆಚ್ಚಿನ ನೀರು ನಿಲ್ಲದ ಹಾಗೆ ನೋಡ್ಕೊಳ್ಬೇಕು. ಆಮೇಲೆ ಯಾವ್ದಾದ್ರು ಸಿಂಪರಣೆ ಕೃಷಿ ಈಗ ಕೀಟನಾಶಕಗಳ ಸಿಂಪರಣೆ ಆಗಲಿ ಅಥವಾ ರೋಗದ ಸಿಂಪರಣೆ ಆಗಲಿ, ಅವು ಯಾವುದು ಈ ಒಂದು ಇನ್ನ ಒಂದ್ 2-3 ದಿವಸದವರೆಗೆ ತಾವು ಮುಂದೆ ಹಾಕಿದ್ರೆ ಒಳ್ಳೇದಂತ ಹೇಳ್ತೇನೆ. ಆಮೇಲೆ ಈಗ ಹತ್ತಿ ಬೀಜ ಆಲ್ರೆಡಿ ನಾಟಿ ಮಾಡಿದ್ದಾರೆ. ಆಮೇಲೆ ಈಗ ಯಾರಾದ್ರೂ ತಾವು ಇನ್ನೂ ನಾಟಿ ಮಾಡೋದಿದ್ದರೆ ಈ ಸತತ ಮಳೆಯಿಂದ ಏನಾಗುತ್ತೈತೆ ನಮ್ದ್ರೆ ಕಸ ಬರುವ ಒಂದು ಸಾಧ್ಯತೆ ಇರುತ್ತೆ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದ್ರೆ. ಸೊ ಈಗ ಆಲ್ರೆಡಿ ಯಾರು ಬಿತ್ತಿದ್ದೀರಾ ಅಥವಾ ಈಗ ಇನ್ನೂ ಊರವರಿದ್ದರೆ ಅಂದ್ರೆ ಬಿತ್ತಿದ ದಿವಸ ನಾವು ಈ ಕಳೆನಾಶಕವನ್ನ ಸಿಂಪರಣೆ ಮಾಡಬಹುದು. ಅದ್ ಯಾವ್ದಪ್ಪ ಅಂತಂದ್ರೆ ಪೆಂಡಿಮಿಥಿಲಿನ್ ಅಂತ ಹೇಳ್ತೀವಿ. ಸೊ ಈ ಪೆಂಡಿಮಿಥಿಲಿನ್ ಕಳೆನಾಶಕ ಸುಮಾರು 700 ml 38.7 CS ರೂಪದಲ್ಲಿ ಸಿಗ್ತೈತಿ. ಅದು ಏನ್ ಮಾಡೋಕಪ್ಪ ಅಂತಂದ್ರೆ 300 ಲೀಟರ್ ನೀರಿನಲ್ಲಿ ಪ್ರತಿ ಎಕರೆಗೆ ನಾವು ಸಿಂಪರಣೆಯನ್ನ ಮಾಡಬೇಕು. ರೈತ ಬಂದವರು ಇಲ್ಲಿ ಗಮನಿಸಬೇಕು, ತಾವು ಈ ಕಳೆನಾಶಕವನ್ನ ಊರಿದ ದಿವಸ ಅಂದ್ರೆ ಬಿತ್ತಿದ ದಿವಸ ಅಥವಾ ಮರುದಿವಸ ಮಾತ್ರನೇ ಮಾಡ್ಬೇಕು. ಅದಾದ್ಮೇಲೆ 3-4 ದಿವಸ ಅಥವಾ 5-6 ದಿವಸದ ನಂತರ ಈ ಒಂದು ಕಳೆನಾಶಕ ತಾವು ಉಪಯೋಗ ಮಾಡಬಾರ್ದು. ಆಮೇಲೆ ಈಗ ಹತ್ತಿ ಆಲ್ರೆಡಿ 35 ದಿವಸದ ಒಂದು ಬೆಳೆಯಲ್ಲಿ ಏನಾಗುತ್ತೆ, ಪ್ರಾರಂಭಿಕ ಹಂತದಲ್ಲಿ ನಮಗೆ ಹಸಿರು ಹುಳು ಅಥವಾ ಥ್ರಿಪ್ಸ್ ನುಸಿ ಈ ತರ ಒಂದು ಹುಳುಗಳ ಒಂದು ಬಾಧೆ ಕಂಡು ಬರ್ತಾ ಇರುತ್ತೆ. ಅಂದ್ರೆ ರಸ ಹೀರುವ ಕೀಟಗಳು ಅಂತ ಹೇಳ್ತೀವಿ. ಸೊ ಈ ರಸ ಹೀರುವ ಕೀಟಗಳ ಒಂದು ಹತೋಟಿಗಾಗಿ ನಾವ್ ಏನ್ ಮಾಡ್ಬೇಕಂತಂದ್ರೆ 250 ml ಪಿಪ್ರೋನಿಲ್ ಅಂತ ಹೇಳ್ತೀವಿ, 5% SC ರೂಪದಲ್ಲಿ ಸಿಗ್ತೈತಿ. ಅದನ್ನ ಸುಮಾರು 250 ಲೀಟರ್ ನೀರಿನಲ್ಲಿ ಬೆರೆಸಿ ನಾವು ಸಿಂಪರಣೆಯನ್ನ ಮಾಡ್ಬೇಕು. ಆಮೇಲೆ ಶೇಂಗಾ ಬಿತ್ತುವರಿದ್ದರೆ ಇನ್ನು ನಾವು ತಳಿಗಳೇನಪ್ಪ ಅಂದ್ರೆ ಕದ್ರಿ, ನೈನು, ಅಜಯು ಈ ತರ ಎಲ್ಲದ ಒಂದಿಷ್ಟು ಶೇಂಗಾ ತಳಿಗಳಿದಾವೆ. ಆಮೇಲೆ ಈ ಶೇಂಗಾವನ್ನು ಬಿತ್ತುವಕ್ಕಿಂತ ಮುಂಚೆ ನಾವು ಬೀಜೋಪಚಾರ ಮಾಡಿ ಬಿತ್ತಿದ್ರೆ ಉತ್ತಮ ಆಗ್ತೈತೆ. ಯಾಕಂದ್ರೆ ಈಗ ಒಂದು ಸತತವಾದ ಮಳೆ ಮತ್ತು ಬೀಜದಿಂದ ಬರುವ ಒಂದು ರೋಗಗಳು ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ನಾವು ಪ್ರತಿ ಕೆಜಿ ಬೀಜವನ್ನು 3 ಗ್ರಾಂ ಕ್ಯಾಪ್ಟನ್ 80 WP ರೂಪದಲ್ಲಿ ಸಿಗ್ತೈತೆ. ಆಮೇಲೆ 4 ಗ್ರಾಂ ಟ್ರೈಕೋಡರ್ಮಾದಿಂದ ನಾವು ಬೀಜೋಪಚಾರವನ್ನ ಮಾಡಿ ಬಿತ್ತನೆ ಮಾಡಬೇಕು. ಆಮೇಲೆ ತೊಗರಿ ಬಿತ್ತನೆಯಲ್ಲಿ ಆಲ್ರೆಡಿ ತೊಗರಿ ಬೀಜಗಳು ಬಿತ್ತಿದ್ದಾರೆ ಅಥವಾ ಇನ್ನೂ ತಾವು ಯಾವ್ದಾದ್ರು ಒಂದು ವೆರೈಟಿ ಸೆಲೆಕ್ಷನ್ ದಲ್ಲಿ ಇತ್ತಪ್ಪ ಅಂತಂದ್ರೆ ತಾವು TS3R, GRG A11, BSMR 736 ಈ ತರದ ಒಂದು ತಳಿಗಳನ್ನ ತಾವು ಸೆಲೆಕ್ಟ್ ಮಾಡ್ಕೋಬಹುದು. ಅದೇ ರೀತಿ ತೊಗರಿ ಬಿತ್ತುವುದಕ್ಕಿಂತ ಮುಂಚೆ ಬೀಜೋಪಚಾರ ಮಾಡ್ಬೇಕು. 5 ಗ್ರಾಂ ಟ್ರೈಕೋಡರ್ಮ ಜೈವಿಕ ಪೀಡನಾಶಕ ಅಂತ ಹೇಳ್ತೀವಿ. ಇದನ್ನ ನಾವು ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಿ ಬಿತ್ತನೆಯನ್ನ ಮಾಡ್ಬೇಕು. ಆಮೇಲೆ ಅದೇ ರೀತಿ ರೈತ ಬಂದವರಿಗೆ ಸೂರ್ಯಕಾಂತಿ ಬಿತ್ತುವ ಸಮಯದಲ್ಲಿ ನಾವು ಎಲ್ಲರೂ ಬಿತ್ತಾ ಇರ್ತಾರೆ, ಅದಕ್ಕೆ ನಾವು 4 ಕೆಜಿ ಸತುವಿನ ಸಲ್ಫೇಟ್ ಹಾಕಿದ್ರೆ ಉತ್ತಮ ಅಂತ ಹೇಳ್ತೀವಿ. ಈಗೇನು ತಾವು ರಾಸಾಯನಿಕ ಗೊಬ್ಬರಗಳನ್ನು ಹಾಕ್ತಾ ಇರ್ತೀರ, ಅದರ ಜೊತೆಗೆ ನಾವು 4 ಕಿಲೋಗ್ರಾಂ ಸತುವಿನ ಸಲ್ಫೇಟ್ ಹಾಕಿದ್ರೆ ಉತ್ತಮ ಇಳುವರಿ ಬರಲು ಸಾಧ್ಯವಾಗುತ್ತೆ. ಆಮೇಲೆ ಈಗ ಈ ಒಂದು ಸಮಯದಲ್ಲಿ ಬಿತ್ತೋದಾದ್ರೆ ಮೋಡ ಕವಿದ ವಾತಾವರಣ, ಆಮೇಲೆ ಈ ತುರ ತುಂತುರ ಮಳೆ ಇರೋದ ಕಾರಣ ನಂಜಾಣು ರೋಗ ಬರುವ ಒಂದು ಸಾಧ್ಯತೆ ಇರುತ್ತೆ. ಸೊ ಅದಕ್ಕಾಗಿ ತಾವು ಇನ್ನೂ ಮುಂದೆ ಯಾವ್ದಾದ್ರು ಒಂದು ತಳಿ ಬಿತ್ತಬೇಕಂತ ತಾವು ವಿಚಾರ ಮಾಡ್ತಾ ಇದ್ರೆ ಅದಕ್ಕಾಗಿ ನಂಜಾಣು ರೋಗ ನಿರೋಧಕ ಶಕ್ತಿ ಹೊಂದಿದ RSFH 1887 ಅಂತ ಹೇಳ್ತೀವಿ, ಇದನ್ನ ತಾವು ಸೆಲೆಕ್ಟ್ ಮಾಡ್ಕೋಬಹುದು. ಆಮೇಲೆ ಈಗ ಹೆಸರಿನಲ್ಲಿ ಆಲ್ರೆಡಿ ಬಿತ್ತಿದ್ರ ಸುಮಾರು 1.5 ತಿಂಗಳದ ಒಂದು ಬೆಳೆ ಇರಬಹುದು ಅಲ್ಲಿ. ಸೊ ಅದಕ್ಕೇನಾಗುತ್ತೆ, ಈಗ ಬೂದಿ ರೋಗ ಬರುವ ಒಂದು ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ನಾವು 1 ಮಿಲಿಲೀಟರ್ ಹೆಕ್ಸಾಕೋನೋಜಲ್ ಅನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡ್ಬೇಕು ರೈತ ಬಂದವ್ರೆ. ಆಮೇಲೆ ಈಗ ಎಲೆ ತಿನ್ನುವ ಒಂದು ಕೀಟನು ಬರ್ತಾ ಇರುತ್ತೆ ಹೆಸರಲ್ಲಿ, ಅದಕ್ಕಾಗಿ 1.7 ಮಿಲಿಲೀಟರ್ ಡೈಮಿಥೈಟ್ ಅಂತ ಹೇಳ್ತೀವಿ, 30 EC ರೂಪದಲ್ಲಿ ಇರ್ತದೆ, ಅಥವಾ 1 ಮಿಲಿಲೀಟರ್ ಮೊನೋಕ್ರೋಟಪಾಸ್ ಅನ್ನ ನಾವು ಸಿಂಪರಣೆಯನ್ನ ಮಾಡಬಹುದು. ಆಮೇಲೆ ಭತ್ತ ಆಲ್ರೆಡಿ ಈಗ ಭತ್ತ ಒಂದು ಹಾಕಿದಾರ ಅಥವಾ ಇನ್ನು ಸಸಿ ಮಡಿ ತಯಾರಿಸ್ಕೊಳ್ಳೋರಿದ್ರೆ ಈ ಕಂಟಿನ್ಯೂಸ್ ಮಳೆ ಬರ್ತಾ ಇರುತ್ತೆ, ಅದಕ್ಕಾಗಿ ನಾವು ಏರು ಸಸಿ ಮಡಿಯನ್ನ ತಯಾರಿಸ್ಕೊಳ್ಬಹುದು. ಆಮೇಲೆ ಈ ಕಂಟಿನ್ಯೂಸ್ ಮಳೆ ಬರುತ್ತಿರೋದ್ರಿಂದ ಏನಾಗುತ್ತೆ, ಸಸಿ ಮಡಿ ಮಾಡ್ಲಕ್ಕೂ ಟೈಮ್ ಇರಲ್ಲ ರೈತ ಬಾಂಧವರಿಗೆ. ಸೊ ಅದಕ್ಕಾಗಿ ತಾವು ಡೈರೆಕ್ಟ್ ಸೀಡಿಂಗ್ ರೈಸ್ ಅಂತ ಹೇಳ್ತೀವಿ ನಾವು, ಈಗ ಡ್ರಮ್ ಸೀಡರ್ ಮುಖಾಂತರ ಬಿತ್ತನೆಯನ್ನ ಕೈಗೊಳ್ಳಬಹುದು. ಅಂದ್ರೆ ಸಸಿ ಮಡಿ ಮಾಡಿ ಮತ್ತೆ ಅದನ್ನ 25 ಅಥವಾ 30 ದಿವಸದ ನಂತರ ತಾವೇನು ನಾಟಿ ಮಾಡ್ತಾ ಇರ್ತಿರಲ್ಲ ಆ ಒಂದು ಸಮಯವನ್ನು ನಾವು ಇಲ್ಲಿ ಉಳಿತಾಯ ಮಾಡಬಹುದು. ಈ ಡ್ರಮ್ ಸೀಡರ್ಗೆ ನಾವು ಏನ್ ಮಾಡೋಕಪ್ಪ ಅಂತಂದ್ರೆ ಮೊದಲು ಬೀಜವನ್ನ ಮೊಳಕೆ ತರಿಸಬೇಕಾಗತ್ತೆ. ಸೊ ಮೊಳಕೆ ಬಂದ ಬೀಜವನ್ನ ಡ್ರಮ್ ಸೀಡರ್ ಇಂದ ಡೈರೆಕ್ಟ್ ಆಗಿ ಬಿತ್ತನೆಯನ್ನ ಮಾಡಬಹುದು ಭತ್ತದ ಗದ್ದೆಯಲ್ಲಿ. ಆಮೇಲೆ ಈಗ ಏನಾಗುತ್ತೆ, ಜಾನುವಾರುಗಳಿಗೆ ಬಂದ್ರೆ ಮೋಡ ಕವಿದ ವಾತಾವರಣ ಆಮೇಲೆ ಈ ತರ ಕಂಟಿನ್ಯೂಸ್ ಆಗಿ ತುಂತುರು ಮಳೆ ಬರ್ತಿರೋದ್ರಿಂದ ಜಾನುವಾರುಗಳಿಗೆ ಕೆಲವೊಂದು ರೋಗಗಳು ಬರುವ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ತಾವು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವ ಚುಚ್ಚುಮದ್ದುಗಳನ್ನ ಹಾಕಿಸ್ಬೇಕಾಗತ್ತೆ. ಆಮೇಲೆ ಈ ತರ ಎಲ್ಲ ಒಂದು ಮುಂಜಾಗ್ರತಾ ಕ್ರಮ ತಾವು ಕೈಗೊಳ್ಬೇಕು. ಆಮೇಲೆ ಸಾಮಾನ್ಯವಾಗಿ ಬೆಳೆಗಳು 35 ಅಥವಾ 1.5 ತಿಂಗಳ ನಂತರ ಏನ್ ಬೆಳೆಗಳಿರ್ತವೆ, ಈ ತರ ಮಳೆ ಬರುವುದರಿಂದ ಪೋಷಕಾಂಶಗಳ ಒಂದು ಕೊರತೆಯನ್ನ ನಾವು ಬೆಳೆಗಳಲ್ಲಿ ಕಾಣಿಸ್ತಾ ಇರ್ತದೆ. ಸೊ ಅದಕ್ಕಾಗಿ ನಾವ್ ಏನ್ ಮಾಡ್ಬೇಕಂದ್ರೆ 19 ಅಂತ ಹೇಳ್ತೀವಿ, 1% 19 10 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ತಾವು ಸಿಂಪರಣೆಯನ್ನ ಮಾಡ್ಬೇಕು. ಸೊ ಈ 19 ಸಿಂಪರಣೆ ಮಾಡಿದ್ರೆ ಸ್ವಲ್ಪ ನಾವು ಒಂದು ಪೋಷಕಾಂಶಗಳ ಕೊರತೆಯನ್ನ ಸಹ ನಾವು ಇದು ಮಾಡ್ಬೋದು. ಆಮೇಲೆ ಇನ್ನೊಂದು ಮುಂಜಾಗ್ರತಾ ಕ್ರಮ ಕೈಗೊಳ್ಬೇಕು ಈ ಒಂದು ಸತತದ ಮಳೆಯಲ್ಲಿ ಅಂದ್ರೆ ಬಸಿಗಾಲುಗಳನ್ನು ಮಾಡಿ ಹೊಲದಲ್ಲಿ ನೀರು ನಿಲ್ಲದ ಹಾಗೆ ನೋಡ್ಕೊಳ್ಬೇಕು ರೈತ ಬಂದರೆ. ಹಾಗೆ ನಾವು ಮುಂದಿನ ಒಂದು ಮುನ್ಸೂಚನೆ ನೋಡೋದಾದರೆ ನಮ್ಗೆ ಇನ್ನೂ ಒಂದ್ ಎರಡ್ ಮೂರು ದಿವಸ ಈ ತರ ಒಂದು ತುಂತುರು ಮಳೆ ಬರುವ ಸಾಧ್ಯತೆ ಇರುತ್ತೆ. ಈಗೇನು ಇವತ್ತು ಅಥವಾ ನಾಳೆಗೆ ಈ ತರ ಜಾಸ್ತಿ ಇರುತ್ತೆ, ಆಮೇಲೆ ಸ್ವಲ್ಪ ಇದರ ಒಂದು ತುಂತುರು ಮಳೆ ಕಡಿಮೆ ಆಗ್ತೈತೆ. ಆದ್ರೂ ಸಹ ನಾವು ಮುಂದಿನ ಒಂದು ದಿನಗಳಲ್ಲಿ ಉತ್ತಮ ಒಂದು ಮಳೆಯನ್ನ ನಿರೀಕ್ಷೆ ಇಟ್ಕೊಂಡಿದ್ದೇವೆ. ಸೊ ಅದಕ್ಕೆ ಒಂದು ಮುಂಜಾಗ್ರತಾ ಕ್ರಮ ಕೈಗೊಂಡು ತಾವು ಉತ್ತಮ ಕೃಷಿ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ನಮಸ್ಕಾರ. ಭವಿಷ್ಯದ ಬಗೆಗೆ ಎಚ್ಚರ ಮೂಡಿಸಿ ಅವನ ಚಿಂತೆಯ ಹೊಡೆದೋಡಿಸುವ ಸಂದೇಶವಿದು, ಬೇಗ ಸಂದೇಶವಿದು, ಘನ ಸಂದೇಶವಿದು, ಘನ ಸಂದೇಶವಿದು. ಇದುವರೆಗೆ ಹವಾಮಾನ ವರದಿಯನ್ನ ಕೇಳಿದಿರಿ. ರೈತ ಬಾಂಧವರೇ, ಇನ್ನು ಹೊತ್ತಾಯಿತು. ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ನೀವು ಕೂರಿಗೆ ಭತ್ತ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ಡಾಕ್ಟರ್ ಎಂ ಎ ಬಸವಣ್ಣಪ್ಪ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಕೃಷಿ ಗೀತೆಯನ್ನು ಕೇಳಿದಿರಿ.